ಎಷ್ಟು ಎಕರೆಯಲ್ಲಿ ಬೆಳಿತೀರಿ ಭತ್ತನ ಪ್ರತಿ ವರ್ಷ? ಚಿಲ್ಲರೆ ಇರ್ಬೋದು ಅಥವಾ 2 ಎಕರೆ. ಅಂದ್ರೆ ನಿಮ್ಮ ಕುಟುಂಬಕ್ಕೆ ಆಗುವಷ್ಟನ ಅಥವಾ? ಇಲ್ಲ, ನಾವು ಮಾರಾಟ ಮಾಡಬಹುದು. ಮಾರಾಟ ಮಾಡಬಹುದು. ಅಷ್ಟು ಮಟ್ಟಿಗೆ ಇಳುವರಿ ಬರುತ್ತೆ? ಬರುತ್ತೆ. ಮುಖ್ಯವಾಗಿ ಮುಂಗಾರಿನಲ್ಲೇ ನೀವು ಬೆಳೆಯುವಂಥದ್ದು? ಮುಂಗಾರಿನಲ್ಲಿ ಬೆಳೆಯುವಂಥದ್ದು. ಮಳೆ ಆಶ್ರಯದಲ್ಲ ಅಥವಾ ನೀರು? ಮಳೆ ಆಶ್ರಯನೇ. ಆಮೇಲೆ ಸ್ವಲ್ಪ ನಾವು ನೋಡ್ಕೊಳ್ಬೇಕಾಗುತ್ತೆ, ನಮ್ಮದು ಸ್ವಲ್ಪ ಫ್ಲಡ್ ಬರುವಂತದ್ದು, ಅಂದ್ರೆ ಅತಿವೃಷ್ಟಿ, ಪ್ರವಾಹ ಬರುವಂತಹ ಭೂಮಿ ಆಗಿದೆ. ಮಳೆ ಏನಾದರೂ? ಮಳೆ ಮಳೆ ನೀರು ಬರುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ನಾವು ಈಗ ಸಸಿ ಮಡಿ ಮಾಡೋದು ಅಂತೇಳಿ, ಬಿತ್ತನೆ ಏನು ಮಾಡ್ತೀವಿ ಅಂತ ಹೇಳುವಾಗ, ನಾವು ಸ್ವಲ್ಪ ಹೊಳೆ ಬರದಿರುವಂತ ಜಾಗಗಳಲ್ಲಿ, ನಾವು ಬೇರೆಯವ್ರ ಗದ್ದೆಯಲ್ಲಿ ಹಾಕ್ತೀವಿ. ಈಗ 2018 ಒಂದು ಫ್ಲಡ್ ಬಂತು ನೋಡಿ, ಪ್ರವಾಹ ಬಂತಲ್ಲ, 2018-19 ಬಂದ್ಮೇಲೆ ನಾವು ಬೇರೆ ನೆರೆ ಮನೆಯವ್ರದ್ದು ಗದ್ದೆಯಲ್ಲಿ ನಾವು ಸಸಿ ಮಡಿಯನ್ನ ಮಾಡ್ತಾ ಇದೀವಿ ಈಗ. ಹಾಗಾಗಿ ಇಲ್ಲಾಂದ್ರೆ ಕೊಳತು ಹೋಗೋದು, ಇಂಥ ಸಮಸ್ಯೆಗಳು ಬರ್ತಾ ಇತ್ತು. ಮತ್ತೆ ಬೀಜ ಹಾಕೋದು, ಇಲ್ಲಾಂದ್ರೆ ಬೇರೆಯವ್ರ ಮನೆಯಿಂದ ನಾವು ಪೈರನ್ನ ತಂದು ನಾಟಿ ಮಾಡೋದು, ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಇವಾಗ ತೊಂದರೆ ಇಲ್ಲ ಅಲ್ಲಿ ಹಾಕೋದ್ರಿಂದ. ಯಾವ್ಯಾವ ತಳಿಗಳನ್ನು ಬಳಸ್ಕೊಳ್ತೀರಾ ಭತ್ತದ ಬೆಳೆಗೆ? ಮೊದಲು ಅಂತಂದ್ರೆ ನಮ್ಮ ತಂದೆ ಕಾಲದಲ್ಲಿ 2 ಇದ್ದಿದ್ದು, BKB ಮತ್ತೆ ಅಬ್ಬೆಳಿಯ ಅಂತೇಳಿ ಎಲ್ಲ ಹೇಳ್ತಾ ಇದ್ರು, ಮುಂಡೋಣಿ ಈ ತರದೆಲ್ಲ. ಇವಾಗೆಲ್ಲ ಹೊಸ ಹೊಸ ತಳಿಗಳು ಬಂದಿದೆ. ಆದ್ರೂ ನಾನೀಗೊಂದು 6 ವರ್ಷದಿಂದ ಕಂಟಿನ್ಯೂಸ್ ಆಗಿ ತನು ಅಂತ ಒಂದು ತಳಿಯನ್ನ ನಾನು ಬೆಳೆಸ್ತಾ ಇದ್ದೀನಿ. ತನು ಒಂದು ಒಳ್ಳೆ ಇಳುವರಿ ಕೊಡ್ತದೆ, ಮತ್ತೆ ಅದಕ್ಕೆ ಸ್ವಲ್ಪ ಈ ಪ್ರವಾಹ ಅಂದ್ರೆ ನೀರೆಲ್ಲ ಬಂದ್ರೆ ಅಷ್ಟು ಬೇಗ ಕೊಳತು ಹೋಗೋದಿಲ್ಲ. ಅದು ಅದಕ್ಕೆ ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇದೆ. ಅದರದ್ದು ಹುಲ್ಲು ಸ್ವಲ್ಪ ಗಟ್ಟಿ ಇರ್ತದೆ. ದನಗಳು ತಿನ್ಲಿಕ್ಕೆ ಅಷ್ಟು ಇಷ್ಟಪಡೋದಿಲ್ಲ, ಆದ್ರೆ ನಮ್ಮ ಈ ನೀರಲ್ಲಿ ನಿಂತರೆಲ್ಲ ಕರಗಿ ಹೋಗೋದಾಗೆ ಒಳ್ಳೇದಾಗ್ತದೆ. ಎತ್ತರ ಬೆಳೆಯುತ್ತ? ಎತ್ತರ ಮೀಡಿಯಂ. ಅದು ತುಂಬಾ ಚಿಕ್ಕದು ಅಲ್ಲ, ತುಂಬಾ ದೊಡ್ಡದು ಅಲ್ಲ. BKB ಅಂತ ಹೇಳುವಷ್ಟು ಉದ್ದ ಬರೋದಿಲ್ಲ, ತುಂಬಾ ಇಂಟರ್ನ್ ಅಂತ ಹೇಳುವಷ್ಟು ಚಿಕ್ಕದು ಅಲ್ಲ, ಒಂದು ಮೀಡಿಯಂ ಆಗಿ ಬರುತ್ತೆ. ಬಿದ್ದು ಹೋಗೋದಿಲ್ಲ, ಮತ್ತೆ ಇಳುವರಿ ಚಂದ ಕೊಡ್ತದೆ. ಇಳುವರಿ ಚೆನ್ನಾಗಿ ಕೊಡ್ತದೆ. ಮತ್ತೆ ಮಿಲ್ಲಿಂಗ್ ಅಲ್ಲಿ ಕೂಡ ಅದು ಸುಮಾರು, ಈಗ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ 100 ಕೆಜಿ ಭತ್ತಕ್ಕೆ 75 ಕೆಜಿಗಿಂತ ಜಾಸ್ತಿ ಅಕ್ಕಿ ಸಿಗುವಂತ ಸಿಗುತ್ತೆ. ಒಳ್ಳೆ ಅಕ್ಕಿ ಸಿಗುತ್ತೆ, ನುಚ್ಚು ಆಗಲ್ಲ, ಅಕ್ಕಿ ಕ್ವಾಲಿಟಿ ಇರ್ತದೆ. ಈಗ ಸದ್ಯ 5-6 ವರ್ಷದಿಂದ ಅದನ್ನೇ ಮಾಡ್ತಾ ಇದ್ದೀನಿ. ಅದನ್ನೇ ಮಾಡ್ತಾ ಇದ್ರೆ ಮತ್ತೆ ಬೀಜನು ನೀವೇ ಮಾಡ್ಕೊಳ್ತೀರಾ ಅಥವಾ? ಹೊಸ ಹೊಸ ತಂದಾಕ್ತೀವಿ. ಯಾಕಂದ್ರೆ ನಮ್ಮ ಮಣ್ಣಿದು ಬೀಜನ ಮತ್ತೆ ಮತ್ತೆ 2-3 ವರ್ಷ ಹಾಕಿದ್ರೆ ಅದು ಭತ್ತ ಹೋಗ್ತಾ ಹೋಗ್ತಾ ದಪ್ಪ ಆಗ್ತದೆ. ಹಾಗಾಗಿ ನಾವು ಬೇರೆ ಮಣ್ಣಲ್ಲಿ ಬೆಳೆಸಿದ ಭತ್ತವನ್ನ ನಮ್ಮ ಮಣ್ಣಿಗೆ ಬೀಜ ಮಾಡಿ ತಂದು ಹಾಕಿದ್ರೆ ಅದು ಅದರದ್ದು ಕ್ವಾಲಿಟಿ ಹಾಗೆ ಇರ್ತದೆ. ಹಾಗೆ ಅದೇ ಮಣ್ಣಲ್ಲಿ ಮತ್ತೆ ಮತ್ತೆ ಬೆಳೆಸಿದ್ರೆ ಭತ್ತ ದಪ್ಪ ಆಗ್ತದೆ. ಮತ್ತೆ ಹಾಗಾಗಿ ಅದನ್ನ ಮಾಡಿದ್ವಿ ನಾವು, ಹೊಸದಾಗಿ ತಗೊಳ್ತೀವಿ. ಕೃಷಿ ಇಲಾಖೆಯಿಂದ ಸಪ್ಲೈ ಮಾಡ್ತಾರೆ, ಅಲ್ಲಿಂದ ತಗೊಳ್ತೀವಿ. ಮುಖ್ಯವಾಗಿ ಸಸಿ ಮಡಿ ಮಾಡ್ಕೊಂಡೆ ಅಥವಾ ಮಾಡೋದು? ಸಸಿ ಮಡಿ ಮಾಡ್ಕೊಂಡೆ ಮಾಡೋದು. ಸಾಧಾರಣವಾಗಿ ಯಾವ ತಿಂಗಳಲ್ಲಿ ಸಸಿ ಮಡಿ ಮಾಡ್ಕೊಳ್ತಾರೆ? ನಾವು ಜೂನ್ ಲಾಸ್ಟ್ ವೀಕ್ ಅಥವಾ ಜುಲೈ ಫಸ್ಟ್ ವೀಕ್ ಅವಾಗ ಮಾಡ್ತೀವಿ. ಯಾಕಂದ್ರೆ ಮಳೆ ನಮಗೆ ಇದನ್ನ ನೋಡಬೇಕು, ಪ್ರವಾಹನ ನೋಡಬೇಕು. ಒಂದು ಸಾಧಾರಣ ಆಗಸ್ಟ್ 10 ಮೇಲೆ ನಾವು ನಾಟಿ ಮಾಡ್ತೀವಿ. ಯಾಕಂದ್ರೆ ಅಲ್ಲಿಗೆ ಸುಮಾರಾಗಿ ದೊಡ್ಡ ಮಳೆಗಳು, ಹೊಳೆ ಬರುವಂತದ್ದು ಅಂತದೆಲ್ಲ ಕಂಟ್ರೋಲ್ ಆಗ್ತದೆ, ಅಂದ್ರೆ ಬಂದು ಹೋಗಿರ್ತದೆ. ಆನಂತರ ನಾವು ನಾಟಿ ಮಾಡ್ತೀವಿ. ಹಾಗಾಗಿ ಜೂನ್ ಲಾಸ್ಟ್ ವೀಕ್ ಅಥವಾ ಜುಲೈ ಫಸ್ಟ್ ವೀಕ್ ಅಲ್ಲಿ ಬೀಜವನ್ನು ಹಾಕ್ತೀವಿ. ಮತ್ತೆ ನಾಟಿಗೆ ಯಾವಾಗ ಮಾಡ್ಕೊಳ್ತೀರ ಸಾಧಾರಣವಾಗಿ? ಅದೇ ಆಗಸ್ಟ್ 10 ಮೇಲೆ. ಆಗಸ್ಟ್ ಮಧ್ಯದಷ್ಟೊತ್ತಿಗೆ ಮಾಡ್ತೀರ? ಅದೇ ನಮ್ಮಲ್ಲಿ ಈಗ ಕೊಡಗಿನಲ್ಲಿ 8 ತಿಂಗಳು ಅಂತ ಹೇಳ್ತಾರೆ. 8 ತಿಂಗಳು ಅಂದ್ರೆ 8-18, ಆಗಸ್ಟ್ 3, ಎರಡು ಹೀಗೆ 8-18 ಬರುತ್ತೆ. 8-18 ಅದು ಕಳೆದ ನಂತರನೇ ಮಾಡೋದು, ಅದು ಮೊದಲಿಂದನೇ ನಡೆದು ಬಂದಿದೆ ನಮ್ಮಲ್ಲಿ. ಹೊಳೆ ಬರುತ್ತೆ ಅಂತ ಹೇಳೋ ಒಂದು ಕಾರಣಕ್ಕೆ 8-18 ಕಳಿಬೇಕು ಅಂತ. ಅದು ಕಳೆದ ಮೇಲೆ ಅಂತ ಹೇಳಿದ್ರೆ ಒಂದು 8-10-12 ಹೀಗೆಲ್ಲ ಆಗ್ತದೆ. ಆ ಟೈಮಲ್ಲಿ ನಾವು ನಾಟಿ ಮಾಡ್ತೀವಿ. ಅಂದ್ರೆ ತನು ಅಂತ ಹೇಳಿದ್ರಲ್ಲ, ತಳಿ ಎಷ್ಟು ದಿನದಲ್ಲಿ ಕೊಯ್ಲಿ ಬರುತ್ತೆ ಅದು? 135-140 ಡೇಸ್. ಅಂದ್ರೆ ಸ್ವಲ್ಪ 140 ದಿನ. ಅದು ದೀರ್ಘಾವಧಿ ತಳಿ? ಸ್ವಲ್ಪ ದೀರ್ಘಾವಧಿ. ಸಾಧಾರಣವಾಗಿ ಬೀಜೋಪಚಾರ ಏನಾದರೂ ಮಾಡ್ತಿರೋ ಅಥವಾ ನೀವು ಪ್ರತಿ ವರ್ಷ ಹೊಸ ಬೀಜನೇ ತರ್ತಾ ಇರ್ತೀರಾ? ಪ್ರತಿ ವರ್ಷ ಹೊಸ ಬೀಜನೇ ತರ್ತೀವಿ. ತಂದ್ರೂ ಕೂಡ ಅದರಲ್ಲಿ ಏನಾದರೂ ಈ ಜಳ್ಳುಗಳು ಇದ್ರೆ, ಸರಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ತೆಗೆದ್ರೆ ಜಳ್ಳೆಲ್ಲ ಇದ್ರೆ ಮೇಲೆ ಬರುತ್ತೆ. ಹಾಗೆ ಮಾಡಿ ಮತ್ತೆ ನೀರಲ್ಲಿ ಒಂದು ದಿವಸ ನೆನೆಸಿಡ್ತೀವಿ, ಒಂದು ದಿವಸ ಮತ್ತೆ ಚೀಲದಲ್ಲಿ ಕಟ್ಟಿಡ್ತೀವಿ. ಆ 3ನೇ ದಿವಸಕ್ಕೆ ಅದು ಕೊಡಿ ಮೊಳಕೆ ಬಂದಿರುತ್ತೆ. ಆಮೇಲೆ ನಾವು ಅದನ್ನ ಸಸಿ ಮಡಿಗೆ ಹಾಕ್ತೀವಿ. ಸಸಿ ಮಡಿನಲ್ಲಿ ಎಷ್ಟು ದಿನ ಬಿಡ್ತೀರ? 30 ದಿನ ಅಂತ ಬಿಡ್ತೀವಿ. ಅಂದ್ರೆ ಇಲಾಖೆಯವರು 22 ದಿನಕ್ಕೆ ತೆಗಿಬೇಕು ಅಂತ ಹೇಳ್ತಾರೆ. 25 ದಿನ ಅಮ್ಮ ಅಂದ್ರೆ 25 ದಿನ ಅಂತ ನಾವು 30 ದಿನ ಬಿಡ್ತೀವಿ. ಯಾಕೆಂತ ಹೇಳಿದ್ರೆ ಇದೇ ಒಂದು ಕಾರಣ, ಅದು ಸ್ವಲ್ಪ ಬಲ್ತಿದ್ರೆ ನಮಗೆ ನಾಟಿ ಆದ್ಮೇಲೆ ಅಕಸ್ಮಾತ್ ಹೊಳೆ ನೀರು ಏನಾದ್ರೂ ಬಂದ್ರೂ ಕೂಡ ಅದಕ್ಕೆ ತೊಂದರೆ ಆಗಬಾರದು, ಸ್ವಲ್ಪ ಗಟ್ಟಿ ಇರಲಿ ಸಸಿ ಅಂತ ಹೇಳೋದಕ್ಕೋಸ್ಕರ ಒಂದು 30 ದಿನದ ಮೇಲೆ ಬಿಡ್ತೀವಿ ನಾವು, ಮಾಡ್ತೀವಿ. ಮತ್ತೆ ಜೈವಿಕ ಗೊಬ್ಬರಗಳು ಇದೆಲ್ಲ ಹೇಳ್ತಾ ಇದಾರೆ ಕೃಷಿ ಇಲಾಖೆಯವರು, ಅದನ್ನ ಏನಾದ್ರೂ ಬಳಸ್ಕೊಳ್ತೀರಾ? ಟೈಕೋಡರ್ಮ ಯೂಸ್ ಮಾಡ್ತೀವಿ. ಆಮೇಲೆ ಬೀಜೋಪಚಾರಕ್ಕೆ ಆಮೇಲೆ ಸಗಣಿ ಗೊಬ್ಬರ ಮಾಮೂಲಿ ನಮಗೆ ದನ ಇರೋದ್ರಿಂದ ಸಗಣಿ ಗೊಬ್ಬರ ಗ್ಯಾಸ್ ಯೂಸ್ ಮಾಡ್ತೀವಿ, ಅದ್ರಿಂದ ಸ್ಲರಿ ಬರುತ್ತೆ, ಅದ್ರಲ್ಲಿ ನಾವು ಕಾಂಪೋಸ್ಟ್ ಮಾಡಿಕೊಂಡು ಆ ಸಗಣಿ ಗೊಬ್ಬರ ಯೂಸ್ ಮಾಡ್ತೀವಿ. ಅಂದ್ರೆ ಅದು ಸಸಿ ಮಡಿಗೂ ಹಾಕೊಳ್ತೀರಾ ಗದ್ದೆಗೂ ಹಾಕೊಳ್ತೀವಿ? ಇಲ್ಲ, ಗದ್ದೆಗೆ ಹಾಕ್ತೀವಿ. ಗದ್ದೆಗೆ ಜಾಸ್ತಿ ಹಾಕ. ಅಂದ್ರೆ ನೀವು ಇಲ್ಲಿ ಸಸಿ ಮಣಿನಲ್ಲಿ ಬೀಜ ಬಿದ್ದಾಗ ಗದ್ದೆನೂ ತಯಾರು ಮಾಡ್ತೀರಾ? ತಯಾರು ಮಾಡ್ತೀವಿ. ಅವಾಗಲೇ ಪ್ರಾರಂಭ ಮಾಡ್ತೀವಿ. ಇವಾಗ ಟ್ರ್ಯಾಕ್ಟರ್ ಎಲ್ಲ ಬಂದಿದೆ. ಮೊದ್ಲು ಕಾಲದಲ್ಲಿ ಎತ್ತಲ್ಲಿ ಉಳುಮೆ ಮಾಡುವಾಗ ಒಂದು ಎರಡು ಸಾಲು ಉಳೋದು ಅಂತ ಹೇಳ್ತಾರೆ, ಅದನ್ನ ಪಲ್ಟಿ ಮಾಡಿಸೋದು ಅಂತ. ಅದಾದ್ಮೇಲೆ ಸಗಣಿ ಗೊಬ್ಬರ ಹರಡೋದು, ಅದು ಆ ಹಳೆ ಸಂಪ್ರದಾಯ. ಇವಾಗ ಹಾಗೇನಿಲ್ಲ, ಟ್ರ್ಯಾಕ್ಟರ್ ಬರುತ್ತದೆ, ಬರ್ಲಿಕ್ಕೆ ಮೊದಲು ಸಗಣಿ ಗೊಬ್ಬರ ಹಾಕಿ ಉಳುಮೆ ಮಾಡೋದು ಇರುತ್ತದೆ, ಅಥವಾ ಉಳುಮೆ ಆದ್ಮೇಲೆ ಸಗಣಿ ಗೊಬ್ಬರ ಹಾಕೋದು ಇರುತ್ತೆ. ಹಾಗೆ ಪ್ರತಿ ವರ್ಷ ಅಲ್ಲಿದ್ರು ಒಂದು ಎರಡು ಮೂರು ವರ್ಷಕ್ಕೊಂದ್ಸರಿ ಫುಲ್ ಸಗಣಿ ಗೊಬ್ಬರ ಹಾಕಿ ಹಾಕ್ತಾರೆ. ಹಾಕಿ ನೀವು ಹಸುಗಳು ಸಾಕಿರೋದು ಇದೊಂದು ಅನುಕೂಲ ನಿಮಗೆ? ಅನುಕೂಲ ಆಗ್ತದೆ. ಎಷ್ಟಿದಾವೆ ಹಸುಗಳು? 5 ಹಸು ಇದೆ, 2 ಗೂಳಿಗಳಿದ್ದಾವೆ. ಹೋರಿಗಳು ಅಂತೀವಿ? ಹೋರಿಗಳು. ಅಂದ್ರೆ ಸಗಣಿ ಗಂಜು ಇದೆಲ್ಲ ಬಳಸ್ಕೊಳ್ತೀರಾ? ಗಂಜಲ ಎಲ್ಲ ಬಳಸ್ಕೊಳ್ತೀವಿ. ಹಾಲು ಕೊಡ್ತಾವ ಹಸುಗಳು? ಹಾಲು ಕೊಡ್ತೇವೆ, ನಮ್ಮ ಖರ್ಚಿಗಿರೋ ಹಾಲು ಸಿಗ್ತದೆ. ನಿಮ್ಮ ಮನೆಗೆ ಬೇಕಾದಷ್ಟು? ಮನೆಗೆ ಬೇಕಾದಷ್ಟು ಸಿಗ್ತದೆ. ಹಾಗೂ ಜಾಸ್ತಿ ಉಳಿದಿದ್ದ ನಾವು ಮಜ್ಜಿಗೆ ಮಾಡಿ ಅಥವಾ ತುಪ್ಪ ಮಾಡಿ ಬೇರೆಯವರಿಗೆ ಕೊಡ್ತೀವಿ. ಹಾಗೆ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಇದೆಲ್ಲ ಮನೆಯಲ್ಲಿ ಸಿಗ್ತದೆ. ಬಹಳ ಮುಖ್ಯ ನಮ್ಮ ಆರೋಗ್ಯಕ್ಕೂ. ಹೌದೌದು, ಹಾಲಿನ ಉತ್ಪನ್ನಗಳು ಬಹಳ ಮುಖ್ಯ. ಅಂದ್ರೆ ಪಶುಪಾಲನೆ ಅನ್ನೋದು ಕೃಷಿಯ ಒಂದು ಅವಿಭಾಜ್ಯ ಅಂಗ ಆಗ್ಬೇಕಲ್ವಾ? ಹೌದು, ಅದೊಂದು ಹಾಬಿ. ಅವಿಭಾಜ್ಯ ಅಂಗಕ್ಕಿಂತನೂ ಕೃಷಿ ಜೊತೆಲೇ ಇದನ್ನ ಒಟ್ಟಿಗೆ ಸಾಗಾಣಿಕೆ ಮಾಡ್ತಾ ಇರ್ಬೇಕು. ಅಂದ್ರೆ ನಮಗೆ ಕೃಷಿಯಿಂದ ಬರುವಂತ ಹುಲ್ಲಿರ್ಬೋದು, ಅದು ಇದಕ್ಕೆ ಮೇವು ಆಗುತ್ತೆ. ಆ ಮೇವು ಒಂದೇ ದಿನದಲ್ಲಿ ಸಗಣಿಯಾಗಿ ನಮಗೆ ಬರುತ್ತೆ, ಅದು ಒಂದು ವಾರದಲ್ಲಿ ಅದು ಗೊಬ್ಬರ ಆಗುತ್ತೆ. ಅದೊಂದು ಸೈಕಲ್ ನಮಗೆ. ಮತ್ತೆ ಪುನಃ ಅದೇ ಗೊಬ್ಬರದಿಂದ ಮತ್ತೆ ನಾವು ಬೇಕಾಗುತ್ತೆ ಮಾಡ್ಬೋದು. ಮತ್ತೆ ಅದಕ್ಕೆ ಕಾಂಪೋಸ್ಟ್ ಮಾಡಿದ್ರೆ ನಾವೀಗ ಬಾಳೆ ಅಥವಾ ತೋಟದಲ್ಲಿ ಮರ ಕಪ್ಪ ತಿಂತದೆಲ್ಲ ಮಾಡುವಾಗ ಸೊಪ್ಪುಗಳು ಸಿಗ್ತದೆ, ಅದನ್ನೆಲ್ಲ ತಂದು ಇದ್ರದ್ದು ಗುಂಡಿಗೆ ಹಾಕಿದ್ರೆ ಅದೆಲ್ಲ ಕರಗಿ ಒಳ್ಳೆ ಕಾಂಪೋಸ್ಟ್ ಗೊಬ್ಬರನೂ ಆಗುತ್ತೆ. ಈಗ ಬಾಳೆ ಎಲ್ಲ ಕಡೆದ ವೇಸ್ಟ್ಗಳನ್ನೆಲ್ಲ ತಂದು ಹಾಕ್ಬಿಟ್ರೆ ಸಾಕು, ಅದು ಅದ್ರ ಪಾಡಿ ಕಡೆ. ಅದಕ್ಕೆ ನಾವೇನು ಎಕ್ಸ್ಟ್ರಾ ಮಾಡ್ಬೇಕಂದಿಲ್ಲ, ತಂದು ಹಾಕೋದು ಮಾತ್ರ ನಮ್ಮ ಕೆಲಸ. ಅದು ಗೊಬ್ಬರ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ, ಮತ್ತೆ ಅದನ್ನ ತೆಗೆದು ನಾವು ಹಾಕೊಳ್ಬಹುದು. 30 ದಿನದ ಒಂದು ಸಸಿಗಳನ್ನ ನಾಟಿ ಮಾಡ್ತೀವಿ ಅಂತ ಹೇಳಿದ್ರಿ. ಅಂದ್ರೆ ಅದೇನು ಸಾಲು ಅಂತರ ಕೊಟ್ಟೆ ನಾಟಿ ಮಾಡ್ತೀರಾ, ಅಥವಾ ಒಂದು ಚದುರ ಮೀಟರ್ಗೆ ಇಷ್ಟು ಸಸಿ ಇರಬೇಕು ಅಂತ ಮಾಡ್ತೀರಾ ವರ್ತದಲ್ಲಿ? ಅದರಲ್ಲಿ ಅಳತೆ ಮಾಡಿ ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ನಾವು ಎಂತ ಮಾಡ್ತೀವಿ, ಈಗ ನಾಟಿಗೆ ಅಂತ ಹೇಳುವಾಗ ನುರಿತ ನಾಟಿಗಾರರು ಅಂತೇಳಿ ಅವ್ರನ್ನ ಕರೆಸ್ತೀವಿ, ನಾಟಿ ಗೊತ್ತಿರುವವರು ಅಂತ. ಆದ್ರೆ ಒಬ್ಬರ ಕೈ ದೂರ ಇರುತ್ತೆ, ಒಬ್ಬರ ಕೈ ಹತ್ರ ಇರುತ್ತೆ. ಮೀಡಿಯಂ ಆಗಿ ಒಂದು 3/4 ಅಡಿಗೆ ಒಂದು ಸಸಿ ಬರುವಾಗೆ ನಾವು ನಾಟಿ ಮಾಡ್ತಾ ಇದೀವಿ. ಕೆಲವೊಂದೊಂದ್ಸರಿ 1 ಅಡಿ ಆದ್ರೂ ಆಗ್ತದೆ. ನಾವು ನಮ್ಮ ಸಸಿ ಏನ್ ನಾವು ನಡ್ತೀವಿ ಅದು ಉದ್ದ ಇದ್ದಷ್ಟು ಸ್ವಲ್ಪ ದೂರ ಬೀಳ್ತದೆ ನಾಟಿ. ಅದನ್ನ ನೋಡುವಾಗ ಹತ್ರ ಅಂತ ಕಾಣಿಸುತ್ತೆ, ಆದ್ರೂ ದೂರ ಬೀಳ್ತದೆ. ಸಸಿ ಚಿಕ್ಕದಿದ್ರೆ ಸ್ವಲ್ಪ ಹತ್ರ ಬೀಳುತ್ತೆ ನಾಟಿ. ಹಾಗೆ ಅಂದ್ರೆ ಈ ಒಂದು ಸಸಿಗಳ ಸಂಖ್ಯೆಯನ್ನ ನೋಡ್ಕೊಳ್ಳೋದು ಬಹಳ ಮುಖ್ಯ. ಚದುರ ಮೀಟರ್ ಪ್ರದೇಶಕ್ಕೆ ಸಸಿಗಳ ಸಂಖ್ಯೆ ಇಷ್ಟಿರ್ಲೇಬೇಕು ಅಂತ ಒಂದು ಲೆಕ್ಕಾಚಾರ. ಆ ರೀತಿ ಕಾಪಾಡ್ಕೊಂಡ್ರೆ ಇಳುವರಿ ಚೆನ್ನಾಗಿ ಬರುತ್ತೆ. ಮತ್ತೆ ಇನ್ನು ಎಲ್ಲರೇ ದೂರ ನಟ್ಟರೆ ಕಡಿಮೆ ಅಂತ ಹೇಳುದು ಸುಮ್ಮನೆ ಅದು. ಯಾಕಂದ್ರೆ ಗಾಳಿ ಆಡದಷ್ಟು ಅದ್ರದ್ದು ಪಿಳ್ಳೆಗಳು ಅಂತ ಏನ್ ಹೇಳ್ತೀವಿ, ಅದರದ್ದು ತೆಂಡೆಗಳು ಜಾಸ್ತಿ ಬರುತ್ತದೆ. ನಾವು 10 ನಟ್ಟಷ್ಟು ಅದು ಏನ್ ನಟ್ಟಿದೀವಿ ಅದು ಮಾತ್ರ ಮೇಲೆ ಬರುತ್ತೆ. ಹಾಗೆ ಎಲ್ಲನೂ ಒಂದೇ ಆಗುತ್ತೆ ಲೆಕ್ಕಾಚಾರ ಹಾಕಿ ನೋಡಿದ್ರೆ. ದೂರ ನಟ್ಟರೆ ಗಾಳಿ ಆಡುವಾಗ ಬೇಗ ಅದಕ್ಕೆ ಪಿಳ್ಳೆಗಳು ಬರ್ತದೆ, ಜೊತೆಗೆ ಕೀಟ ರೋಗಗಳ ಹಾವಳಿನೂ ಕಡಿಮೆ ಆಗುತ್ತೆ. ಹೌದು, ತಂಡಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಅದು ಒಂದು ಅಂಶ ಪರಿಗಣಿಸಬೇಕಾಗುತ್ತೆ. ಮತ್ತೆ ಈ ತನುಗೆ ಸ್ವಲ್ಪ ರೋಗಗಳದ ಹಾವಳಿ ಸ್ವಲ್ಪ ಕಡಿಮೆ, ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇದೆ ಅದಕ್ಕೆ. ಹಾಗಾಗಿ ಬೆಂಕಿ ರೋಗ ಅಂತ ಹೇಳ್ತಾರೆ, ಮತ್ತೆ ಇನ್ನೊಂದು ಹುಳ ಬೀಳೋದು ಅಂತ, ಅದು ಬೀಳೋದಿಲ್ಲ. ಅಕಸ್ಮಾತ್ ಬಿದ್ರು ಒಂದು ಅಲ್ಲೊಂದು ಇಲ್ಲೊಂದು ಕಾಣಿಸ್ಕೊಂಡು ನಾವು ಇಲ್ಲಿವರೆಗೆ ಅದಕ್ಕೆ ಸ್ಪ್ರೇ ಅಂತೇಳಿ ಮಾಡ್ಲಿಲ್ಲ ನಾನು, ಅದಾಗ ಅದೇ ಹೋಗ್ತದೆ. ಮತ್ತೆ ನೀರನ್ನ ಎಷ್ಟು ನಿಲ್ಲಿಸ್ತೀರಾ? 1.5-2 ಇಂಚು 5 ಸೆಂಟಿಮೀಟರ್ ವರೆಗೆ ನಿಲ್ಸಬಹುದು. ನಿಲ್ಸಬೇಕು ಅಂತ ಹೇಳಿದ್ರೆ ಒಂದೇ ಸಮ ನಿಲ್ಸಬೇಕಂದ್ರೆ ನಮ್ಮ ಗದ್ದೆಗಳು ಅಷ್ಟೇ ಲೆವೆಲ್ ಆಗಿರ್ಬೇಕು. ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಗದ್ದೆ ನಮ್ಮದು ಲೆವೆಲ್ ಇಲ್ಲ ಅಂತ ಹೇಳಿದ್ರೆ ಕೆಲವು ಭಾಗದಲ್ಲಿ ಮೊಟ್ಟೆ ಇರೋ ಭಾಗದಲ್ಲಿ ನಿಲ್ಲೋದಿಲ್ಲ, ತಗ್ಗಿರೋ ಜಾಗದಲ್ಲಿ ಮಾತ್ರ ನೀರು ನಿಲ್ತದೆ. ನೀರು ನಿಂತಿಲ್ಲ ಅಂದ್ರೆ ನಮಗೆ ಕಳೆದು ಪ್ರಾಬ್ಲಮ್ ಬರುತ್ತೆ, ಕಳೆಗಳು ಹುಟ್ಕೊಳ್ತದೆ. ಹಾಗೆ ಆದಷ್ಟು ಗದ್ದೆನ ಲೆವೆಲ್ ಮಾಡಿ ಇಟ್ಕೊಳ್ಳೋದು ಒಳ್ಳೇದು. ಪ್ರತಿ ವರ್ಷನೂ ಅದನ್ನೊಂದು ಮಟ್ಟ ಮಾಡೋದು, ಅದನ್ನ ತಯಾರು ಮಾಡೋದಕ್ಕೆ ಬಹಳ ಒಂದು ಗಮನ ಬೇಕು ಅಂತ. ಬೇಕು ಗದ್ದೆ ಸಮತಟ್ಟಾಗಿ ಇಟ್ಕೊಳ್ಬೇಕು ಗದ್ದೆನ, ಅದು ಬಹಳ ಮುಖ್ಯವಾದ ಅಂಶ. ಮತ್ತೆ ತಾವು ತಿಳಿಸಿದಾಗೆ ಕಳೆ ನಿಯಂತ್ರಣ ಬಹಳ ಮುಖ್ಯವಾದ ಅಂಶ. ಹೌದು, ಯಾಕೆಂದ್ರೆ ನಿಂತ ನೀರಿನಲ್ಲಿ ಕಳೆಗಳು ಬರದೇ ಇದ್ರು ನೀರು ಕಡಿಮೆ ಆದಾಗ ಕಳೆಗಳು ಹಾವಳಿ ಬರುತ್ತೆ. ಅದರ ನಿಯಂತ್ರಣಕ್ಕೆ ಏನಾದರೂ ವಿಶೇಷವಾಗಿ ಕೈಗೊಳ್ತಿರೋ ಕ್ರಮ? ಕಳೆನಾಶಕ ಅಂತೇಳಿ ಸಿಗ್ತದೆ, ಆದರೆ ನಾನು ಅದನ್ನ ಯೂಸ್ ಮಾಡ್ತಿಲ್ಲ. 1-2 ವರ್ಷ ಯೂಸ್ ಮಾಡಿ ನೋಡಿದೆ, ಅದೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ನೀರು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಹೊಳೆ ಪಕ್ಕ ಆಗಿದ್ದರಿಂದ ನಾವು ಕಳೆನಾಶಕ ಹಾಕಿದ್ರೆ ನೀರು ಬಸ್ತು ಹೋಗ್ಬಾರ್ದು. ಅಟ್ಲೀಸ್ಟ್ ಒಂದು ವಾರನಾದ್ರೂ ನಮ್ಮ ಗದ್ದೆಗಳಿಂದ ನೀರು ಹೋಗೋದಾಗೆ ನೋಡ್ಕೊಳ್ಬೇಕು. ನಮಗೇನಾಗುತ್ತೆ ಅಂದ್ರೆ ಮೇಲೆಯಿಂದನೇ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕಂದ್ರೆ ಮೊದಲು ನೀರು ಸಿಕ್ಕದೇ ಇರುವಂತ ಗದ್ದೆಗಳನ್ನೆಲ್ಲ ತೋಟ ಮಾಡಿ ಅಲ್ಲಿಂದ ಚರಂಡಿಗಳನ್ನ ಹೊಡೆದು ಗದ್ದೆಗಳಿಗೆ ಬಿಟ್ಟಿರ್ತಾರೆ ನೀರು. ಒಂದು ಮಳೆ ಬಂತು ಅಂತ ಹೇಳಿದ್ರೆ ಆ ನೀರೆಲ್ಲ ನಮ್ಮ ಗದ್ದೆಗೆ ಬರುತ್ತೆ, ಬರುವಾಗ ಅದು ಈ ನಾವು ಹಾಕಿರೋ ಕಳೆನಾಶಕ ಎಲ್ಲ ಕೊಚ್ಕೊಂಡಂಗೆ ಹೋಗ್ಬಿಡುತ್ತೆ. ಅದಕ್ಕೆ ಕಳೆ ತೆಗ್ಸೋದೇ ಬೆಸ್ಟ್ ಅಂತ ನಾವು ಕಳೆ ತೆಗ್ಸೋದೇ ನಾಟಿಯಾಗಿ 45 ದಿವಸ ಕಳೆದ ಮೇಲೆ ಕಳೆ ತೆಗ್ಸೋದು, ಒಂದ್ ರೌಂಡ್ ತೆಗ್ಸಿಬಿಟ್ರೆ ಮತ್ತೆ ಬರೋದು, ಒಂದ್ಸರಿ ತೆಗ್ಸಿರೋ ಸಾಕು ಸಾಕು ಸಾಕು ಒಂದ್ಸರಿ ತೆಗ್ಸಿರೋ ಸಾಕು. ಅಷ್ಟೊತ್ತಿಗೆ ಅದೆಲ್ಲ ಕೂಡ್ಬಿಡುತ್ತೆ, ಸ್ವಲ್ಪ ಎಲ್ಲ ಬೆಳೆ ಬೆಳೆದಾಗಿ ಬೆಳೆದಾಗಿರುತ್ತೆ, ಆಮೇಲೆ ಬರಲ್ಲ, ಅದು ಸ್ವಲ್ಪ ನೆರಳನ್ನು ಬಿದ್ದಂಗಾಗುತ್ತೆ. ಹೌದು, ಜೊತೆಗೆ ನೀರು ಕಟ್ತಾ ಇರೋದ್ರಿಂದ ಹುಟ್ಟೋದಿಲ್ಲ ಅಷ್ಟು ಬರೋಲ್ಲ ಅಂತ. ಹೌದು. ಮತ್ತೆ ಗೊಬ್ಬರ ಯಾವ್ಯಾವ ಕೊಡ್ತೀರಾ? ಗೊಬ್ಬರ ಆಲ್ರೆಡಿ ನಾವಿದು ಹಾಕಿರ್ತೀವಿ, ಸಗಣಿ ಗೊಬ್ಬರ, ಆಮೇಲೆ ನಾವು 94 ಆಮೇಲೆ ಅದನ್ನೇ ಎರಡು ಸರಿ ಯೂಸ್ ಮಾಡ್ತೀನಿ. ನಾನು ಎಲ್ಲರೂ ಹೇಳ್ತಾರೆ ಅಷ್ಟು ಇಷ್ಟು ಅದು ಇದು ಅಂತೇಳಿ ಅಂತ. ನಾಟಿ ಮಾಡುವಾಗಲೇ ಒಂದ್ಸರಿ ಬಳಸಿರ್ತೀರ? ನಾಟಿ ಮಾಡೋದು ಬಳಸೋದಿಲ್ಲ, ಸಸಿ ಮಡಿಗೆ ನಾವೊಂದು 15 ದಿನ ಆಗುವಾಗ ಸ್ವಲ್ಪ ಯೂರಿಯಾ ಕೊಡ್ತೀವಿ. ಸಸಿ ಮಡಿಗೆ ಸ್ವಲ್ಪ ಯೂರಿಯಾ ಕೊಡ್ತೀವಿ. ಈಗ ನಾವೀಗ 50 ಕೆಜಿ ಬೀಜ ಹಾಕಿದ್ರೆ ಅದಕ್ಕೊಂದು 2-3 ಕೆಜಿ ಅಷ್ಟು ಯೂರಿಯಾನ ಮಾತ್ರ ಕೊಡ್ತೀವಿ, ಸ್ವಲ್ಪ ಉದ್ದ ಬರಲಿ ಅಂತ ಅಷ್ಟೇ, ಅದ ಉದ್ದೇಶಕ್ಕೆ. ಆಮೇಲೆ ನಾಟಿ ಆಗಿ 45 ದಿನ ಕಳೆದ ಮೇಲೆ ನಾವು ಗೊಬ್ಬರ ಕೊಡೋದು. ಎಲ್ಲರೂ ಅವರವರ ಅಭಿಪ್ರಾಯ ಇರ್ತದೆ, ಕೃಷಿ ಅಂದ್ರೆ ಅದು ಎಲ್ಲರೂ ಯಾರು ತೀರ ಕಲಿತವ್ರು ಯಾರು ಇಲ್ಲ, ನಾವು ಕಲಿತಾ ಇರೋದು ಅದು ಕೃಷಿ ಅಂದ್ರೆ ಅದು ಕಲಿತಾ ಇರೋದು. ಕೆಲವರು 15 ದಿವಸಕ್ಕೆ ಒಂದು ವಾರಕ್ಕೆಲ್ಲ ಗೊಬ್ಬರ ಕೊಡ್ತಾರೆ ಅಂತ. ಈಗ ನಾನು ಮಾಡ್ತಿರುವ ಪದಿಷ್ಟ ಹೇಗೆ ಅಂತ ಹೇಳಿದ್ರೆ ಪದ್ಧತಿ ಅಂದ್ರೆ ನಾಟಿಯಾಗಿ 45 ದಿನ ಕಳೆದ ಮೇಲೆ ಒಂದು ಟ್ರಿಪ್ ಗೊಬ್ಬರ ಕೊಡ್ತೀವಿ, ಆಮೇಲೆ 2.5 ತಿಂಗಳು ಅದು ಇನ್ನೊಂದ್ಸರಿ ಗೊಬ್ಬರ ಕೊಡ್ತೀವಿ. ಹಾಗಂದ್ರೆ ಆವಾಗ ಅದು ಹೊಡೆ ಬರುತ್ತೆ ಅದು ಹೊಡೆ ಹೊಡೆಯುವ ಟೈಮಲ್ಲಿ ಇನ್ನೊಂದು ಟ್ರಿಪ್ ಗೊಬ್ಬರ ನಾವು ಕೊಡ್ತೀವಿ, 2 ಟ್ರಿಪ್ಗೆ ಮುಗಿಸ್ತೀವಿ. ಸಾಕಾಗುತ್ತೆ ಅಷ್ಟೇ? ಸಾಕಾಗುತ್ತೆ. ಗದ್ದೆಗೆ ನಮ್ಮ ಭತ್ತದ ಬೆಳೆಗೆ ಅಷ್ಟೇ ಗೊಬ್ಬರ ಸಾಕಾಗುತ್ತೆ ಅಂತ ನನ್ನ ಅನುಭವ. ಹಾಗೆ ವಿಪರೀತ ಹಾಕಿದ್ರೆ ಸುಮ್ಮನೆ ಉದ್ದ ಬರುತ್ತೆ, ಜಳ್ಳಾಗುತ್ತೆ. ಆಮೇಲೆ ಮತ್ತೆ ಕಳೆ ತೆಗೆದೇನೆ ಗೊಬ್ಬರ ಕೊಡಬಹುದು, ಬಹಳ ಮುಖ್ಯ. ಕಳೆ ತೆಗೆದೆ ಕೊಡಬೇಕು, ಯಾಕಂದ್ರೆ ಇಲ್ಲಾಂದ್ರೆ ಕಳೆಗಳು ಬೆಳೆಸ್ಕೊಂಡ್ಬಿಡ್ತವೆ. ಹೌದು, ಅದೇ ಜ್ವರ ಬೆಳೆದ್ಬಿಡುತ್ತೆ, ಜ್ವರ ಬೆಳೀತದೆ. ಸಾಧಾರಣವಾಗಿ 135-140 ದಿನದಲ್ಲಿ ಕೊಯ್ಲಿ ಬರುತ್ತೆ ಅಂತ ಹೇಳಿದ್ರೆ, ಕೀಟ ರೋಗಗಳು ಇಂಥದ್ದ ಹಾವಳಿ ಏನಾದ್ರು ಕಂಡು ಬಂದಿದೆಯಾ? ಇಲ್ಲಿವರೆಗೆ ಅಂಥದ್ದು ಹೆವಿ ಅಂತ ಕಂಡು ಬಂದಿಲ್ಲ ನಮಗೆ, ಅತಿಯಾಗಿ ಅಂತ ನಾವು ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡುವಷ್ಟು ತನು ಬೆಳೆಗೆ ಕಂಡು ಬಂದಿಲ್ಲ. ಅಲ್ಲಿ ಕಾಣ್ತದೆ ಒಂದೊಂದ್ಸರಿ ಹುಳ ಬೀಳೋದು ಆ ಥರ ಎಲ್ಲ ಕಾಣ್ತದೆ, ದೂರ ದೂರ ಕಾಣ್ತದೆ. ಅದು ಕಂಟ್ರೋಲ್ ಮಾಡಬೇಕು ಅಂತಿಲ್ಲ, ಅದೇ ಆಗಿ ಅದೇ ಹೋಗಿದೆ ನಮ್ಮಲ್ಲಿ. ಒಂದು ಜೋರು ಮಳೆ ಬಂದರೂ ಕೂಡ ಅದು ಕಂಟ್ರೋಲ್ ಆಗ್ತದೆ. ಮತ್ತೆ ಬೆಂಕಿ ರೋಗ ಬರೋದೇ ಇಲ್ಲ, ಬೆಂಕಿ ರೋಗ ಅದಕ್ಕೆ ಬರೋದೇ ಇಲ್ಲ. ನಿರೋಧಕ ಶಕ್ತಿ ಇರ್ಬೋದು, ನಿರೋಧಕ ಶಕ್ತಿ ಇದೆ ತನು ತಳಿಗೆ. ಮತ್ತೆ ನೀರನ್ನು ಯಾವಾಗ ತೆಗಿತೀರಾ ನೀವು ಮುಖ್ಯವಾಗಿ ಗದ್ದೆಯಿಂದ? ಗದ್ದೆಯ ಕಾಯಿ ಬಾಗೋದು ಅಂತ ಹೇಳ್ತಾರೆ, ಅದು ಕದ್ರು ಬಂದು ಅದು ಗಟ್ಟಿಯಾಗಬೇಕು, ಭತ್ತ ಗಟ್ಟಿಯಾಗಿ ಆದಮೇಲೆ ಸ್ವಲ್ಪ ಹಣ್ಣು ತರ ಬರುತ್ತೆ, ತುದಿ ತುದಿ ಎಲ್ಲ ಹಣ್ಣಾಗ್ತದೆ, ಹಳದಿ ಬಣ್ಣಕ್ಕೆ ತಿರುಗುತ್ತೆ. ತಿರುವಾಗ ನಾವು ಅದನ್ನ ಮತ್ತೆ ಬಸಿಗಾಲುವೆ ತರ, ಬಗಲೆ ಅಂತ ಹೇಳ್ತೀವಿ ನಮ್ಮ ಅರೆ ಭಾಷೆಯಲ್ಲಿ, ಬಸಿಗಾಲುವೆ ತರ ಮಾಡಿ ಎಳೆದು ಬಿಡ್ತೇವೆ. ಅದು ಬಿಟ್ಟು 20 ದಿವಸಕ್ಕೆಲ್ಲ ಸುಮಾರಾಗಿ ನೀರು ಖಾಲಿ ಆಗ್ತದೆ. ಆದ್ರೆ ನಮ್ಮ ಗದ್ದೆಯಲ್ಲಿ ನೀರು ಖಾಲಿ ಆಗ್ತದೆ, ಆದ್ರೆ ಕೆಸರು ಹಾಗೆ ಇರ್ತದೆ, ಒಣಗೋದಿಲ್ಲ. ಅದು ಇಲ್ಲಾಗುವವರೆಗೇನು ಕೆಸರು ಇರ್ತದೆ. ಕೆಸರು ಸಾಧಾರಣವಾಗಿ ಏನ್ ಹೇಳ್ತಾರೆ ಅಂದ್ರೆ, ಕೊಯ್ಲು ಮಾಡೋದಕ್ಕಿಂತ ಒಂದು 15 ದಿನ ಮುಂಚೆ ನೀರು ತೆಗೆದ್ಬಿಡ್ಬೇಕು ಅಂತ. ನೀರು ತೆಗೆದ್ಬೇಕು ಅಂದ್ರೆ ಅಲ್ಲಿ ಹೋಗಿ ಕೊಯ್ಲು ಮಾಡಕ್ಕೆ ಅನುಕೂಲ ಆಗಬೇಕು ಆಗುತ್ತೆ. ಅಂದ್ರೆ ನಾವು ಕೊಯ್ಲು ಮಾಡಕ್ಕೆ 15 ದಿವಸಕ್ಕೆ ಮೊದಲಲ್ಲ, ಅದಕ್ಕಿಂತ ತುಂಬಾ ಬೇಗನೆ ಮಾಡ್ತೀವಿ, 1 ತಿಂಗಳಿಗೆ ಮೊದಲೇ ಮಾಡ್ತೀವಿ. ಇಲ್ಲಾಂದ್ರೆ ಕೆಸರು ಇದ್ದೇ ಇರುತ್ತೆ, ಕೆಸರು ಇದ್ದೇ ಇರುತ್ತೆ. ಅಷ್ಟು ಬೇಗ ಮಾಡಿದ್ರು ಕೆಸರು ಉಳಿಯುತ್ತೆ, ನಾವು ಕುಯ್ಬೇಕಾದ್ರೆ ಕೆಸರು ಇರುತ್ತದೆ, ಕಾಲು ಊತ್ಕೊಂಡೇ ಕುಯ್ಯೋದು. ಆದ್ರೂ ಸ್ವಲ್ಪ ಕದ್ರಿಗೆಲ್ಲ ಅದು ತಗಲ್ದಲ್ಲಿಂಗೆ ಮಾಡ್ಬೇಕಾಗುತ್ತೆ, ಇಡುವಾಗ ಸ್ವಲ್ಪ ನೋಡ್ಕೋಬೇಕಾಗ್ತದೆ. ನಾವು ಕುಯ್ದು ಏನು ಇಡ್ತೀವಿ ಆವಾಗ ಸ್ವಲ್ಪ ನೀರು ತಾಗದಾಗೆ ಅದೆಲ್ಲ ನೋಡ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಕೆಲಸಗಾರರು ಬೇಕಾಗುತ್ತೆ. ಬೇಕಾಗುತ್ತೆ ನಾಟಿಗೆ ಮತ್ತೆ ಇದಕ್ಕೆ ಬಹಳ ಕೆಲಸಗಾರರು ಬೇಕಾಗುತ್ತೆ. ಕೆಲಸಗಾರರದ್ದು ಏನು ಕೊರತೆ ಇಲ್ಲ ನಿಮ್ಮಲ್ಲಿ? ಕೆಲಸಗಾರರದ್ದೇ ಕೊರತೆ ಇರೋದು. ಅದು ಯಾಕೆಂತ ಹೇಳಿದ್ರೆ ಈ ಲೋಕಲ್ ಕೊಡಗಿನ ಕೆಲಸಗಾರರು ಇವಾಗ ನಾವು ಬೆಳೆ ಕುಯ್ಯೋ ಟೈಮಲ್ಲಿ ಕಾಫಿ ತೋಟದಲ್ಲಿ ಹರತೆ ಶುರು ಆಗುತ್ತೆ, ಅರಬಿ ಕಾಫಿ ಕುಯ್ಲು ಸ್ಟಾರ್ಟ್ ಆಗುತ್ತೆ. ಅವಾಗ ಗದ್ದೆ ಕೆಲಸ ಅಂತ ಹೇಳಿದ್ರೆ ಯಾರು ಬರೋದಿಲ್ಲ. ಗದ್ದೆಗಿಳಿಲಿಕ್ಕೆ ಸ್ವಲ್ಪ ಮಡಿ ಎಲ್ಲರಿಗೂ ಸ್ವಲ್ಪ ಕಷ್ಟ, ಕೆಸರು ಕೆಲಸ ಮಾಡೋದು ಅಂತ ಹೇಳುವಾಗ ಬರೋದಿಲ್ಲ. ಅದೇನೋ ಇವಾಗ ಒಂದು 5-6 ವರ್ಷದಿಂದ ವೆಸ್ಟ್ ಬೆಂಗಾಲಿಂದ ಅಲ್ಲಿಂದ ಬರೋರು ಅಲ್ಲಿ ಸ್ವಲ್ಪ ಗದ್ದೆ ಕೃಷಿಯೇ ಜಾಸ್ತಿ ಅವರಿಗೆ, ವೆಸ್ಟ್ ಬೆಂಗಾಲ್ ಅವರಿಗೆ ಅವರು ಸ್ವಲ್ಪ ಅದರಲ್ಲಿ ನುರ್ತಿರ್ತಾರೆ, ಅವರು ಅಂದ್ರೆ ಮಾಡ್ಕೊಡ್ತಾರೆ, ಕೊಯ್ಲು ಮಾಡ್ತಾರೆ. ಸ್ವಲ್ಪ ಖರ್ಚಾಗುತ್ತೆ ಅಧಿಕ, ಆದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ, ಮಾಡಬೇಕು. ಮತ್ತೆ ಅದನ್ನ ಬಡದು ಎಲ್ಲ ಬೇರ್ಪಡಿಸ್ತೀವಿ, ಬಡದು ಮತ್ತೆ ಗಾಳಿಲಿ ತೂರಿ ಬೇರ್ಪಡಿಸ್ತಾರೆ. ಎಷ್ಟು ದಿನ ಒಣಗಿಸ್ಬೇಕಾಗತ್ತೆ? 4-5 ದಿನ ಗದ್ದೆಲಿ ಬಿಡ್ತೀವಿ. ಮೊದಲಿಗೆ ಕೊಯ್ಲು ಮಾಡಿ ಸ್ವಲ್ಪ ಗದ್ದೆಲಿ ಬಿಡಬೇಕಾಗ, ಗದ್ದೆಲಿ ಬಿಡೋದು, ಗದ್ದೆಲಿ ಒಂದು 4-5 ದಿನ ಬಿಟ್ಟು ಆ ಹುಲ್ಲು ಒಣಗುತ್ತೆ, ಹುಲ್ಲು ಒಣಗಿದ್ಮೇಲೆ ಅಂದ್ರೆ ಅದು ತಗೋ ಬರ್ಲಿಕ್ಕೆ ಈಸಿ ಆಗುತ್ತೆ, ಹಸಿ ಹಸಿ ತಂದ್ರೆ ಒತ್ಕೋ ಬರೋದು ಅದೆಲ್ಲ ರಿಸ್ಕ್ ಸ್ವಲ್ಪ, ತೂಕನೂ ಇರುತ್ತೆ. ಸ್ವಲ್ಪ ಹುಲ್ಲು ಒಣಗಿದ್ಮೇಲೆ ತಂದ್ರೆ ಭತ್ತನು ಬೇಗ ಉದುರುತ್ತೆ ಒಂದು, ಪ್ಲಸ್ ಎತ್ಕೋ ಬರಕೇನು ಸ್ವಲ್ಪ ವೆಯ್ಟ್ ಕಮ್ಮಿ ಇರುತ್ತಲ್ಲ, ಹಾಗೆ ಬಂದು ಅಲ್ಲೇ ಮಾಡ್ತೀವಿ. ಅಂದ್ರೆ ಮೊದಲು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಕಳನ ಕೆರೆದು ಅದಕ್ಕೆ ಸಗಣಿ ಹಾಕಿ ಇಂಥದೆಲ್ಲ ನಾವು ಪ್ರಿಪರೇಷನ್ ಗಳು ತುಂಬಾ ಇರ್ತಿತ್ತು, ಕಣ ತಯಾರು ಮಾಡದೆ ಅದೊಂದು ಪ್ರಿಪರೇಷನ್ ಇರ್ತಿತ್ತು. ಇವಾಗ ಎಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಟಾರ್ಪಲ್ ಗಳು ಬಂದಿರೋದ್ರಿಂದ ನಮ್ಗೊಂದು ಜಾಗ ಸಿಕ್ಕಿದ್ರೆ ಸಾಕು, ಅಲ್ಲೇ ನೀಟಾಗಿ ಸಮತಟ್ಟಾದ ಜಾಗ ಸಿಕ್ಕಿದ್ರೆ ಸಾಕು, ಅಲ್ಲೇ ಟಾರ್ಪಲ್ ಹಾಕಿ ನಾವು ಗದ್ದೆ ಪಕ್ಕದಲ್ಲೇ ಮಾಡ್ಕೊಳ್ತೀವಿ. ಈಗ ಮನೆ ಹತ್ರಕ್ಕೆ ತಂದೆಲ್ಲ ಮಾಡೋದಿಲ್ಲ, ಗದ್ದೆ ಪಕ್ಕದಲ್ಲೇ ಟಾರ್ಪಲ್ ಹಾಕ್ಲಿಕ್ಕೆ ಒಂದು ಜಾಗ ಸಿಕ್ಕಿದ್ರೆ ಅಲ್ಲೇ ಮಾಡಿ ಮತ್ತೆ ಹುಲ್ಲು ಭತ್ತನ ಬೇರ್ಪಡಿಸಿ ಮನೆಗೆ ತರ್ತೀವಿ. ಕಾಳನೆ ಮನೆಗೆ ತಂದು ಮತ್ತೆ ಅವನು ಒಣಗಿಸ್ಕೋಬೇಕಾಗತ್ತೆ, ಮತ್ತೆ ಒಂದೆರಡು ಬಿಸಿಲಿಗೆ ಒಣಗಿಸ್ತೀವಿ. ಅದಕ್ಕೂ ಟಾರ್ಪಲ್ ಬಳಸ್ಕೋಬಹುದು, ಟಾರ್ಪಲ್ ಬಳಸ್ಕೋಬಹುದು. ಅಂದ್ರೆ ಸರಿಯಾದ ಒಂದು ತೇವಾಂಶ ಇರೋ ರೀತಿಯಲ್ಲಿ ಒಣಗಿಸೋದು ಬಹಳ ಮುಖ್ಯ. ಹೌದು, ನಾವು ಶೇಖರಣೆ ಮಾಡ್ಕೋಬೇಕು ಅಂದ್ರೆ, ಇಲ್ಲಾಂದ್ರೆ ಬೂಸ್ಟ್ ಬರೋದು, ಹುಳುಗಳು ಬರೋದು, ಹುಳುಗಳು ಬರೋದು, ಮತ್ತೆ ಅದರೊಂಥರ ಫಂಗಸ್ ತರ ಆಗ್ಬಿಡುತ್ತೆ ಸ್ವಲ್ಪ ಪಸೆ ಜಾಸ್ತಿ ಇದ್ರೆ. ಮತ್ತೆ ಅದು ಮಿಲ್ ಮಾಡೋಕ್ಕೆ ತಗೊಂಡೋದ್ರೆ ಮಿಲ್ಲಲ್ಲೆಲ್ಲ ಹುಡಿ ಆಗುತ್ತೆ, ಮತ್ತೆ ಅಕ್ಕಿ ಹುಳಿ ಬರ್ತದೆ, ಕೆಟ್ಟ ವಾಸನೆನೂ ಇರುತ್ತೆ, ವಾಸನೆನೂ ಇರುತ್ತೆ. ಮತ್ತೆ ಬೂಸ್ಟ್ ಬಂದಿದ್ದು ತಿನ್ನಬಾರದು ಅಂತ ಹೇಳ್ತಾರೆ. ಹೌದು, ಆರೋಗ್ಯಕ್ಕೆ ಒಳ್ಳೇದಲ್ಲ. ಹೌದು, ಹಾಗಾಗಿ ಸರಿಯಾಗಿ ಒಣಗಿಸೋದು, ಒಣಗಿಸ್ಕೋಬೇಕು. ಅಂದ್ರೆ ಒಂದು ಹಲ್ಲಲ್ಲಿ ಕಡಿದ್ರೆ ಕಟ್ ಅಂತ ಅನ್ಬೇಕು, ಕಟ್ ಅಂತ ಅನ್ಬೇಕು. ಒಂದು ಎರಡು ತುಂಡು ಆಗ್ಬೇಕು ಅದು. ಹೌದು, ಅದು ಪುಡಿ ಆಗಬಾರ್ದು, ಪುಡಿ ಆಗದೆ. ಪುಡಿ ಆದ್ರೆ ಹಸಿ ಇದೆ ಅಂತ. ಹಾಗೆ ಆ ರೀತಿ ಒಂದು ಅಂಶ ನಾವು ಗಮನದಲ್ಲಿ ಮಾಡಬೇಕು. ಇಳುವರಿ ಎಷ್ಟು ಕೊಡುತ್ತೆ ಈತನು? ಕಳೆದ ವರ್ಷ ಸ್ವಲ್ಪ ಚೆನ್ನಾಗಿ ಫಸಲು ಬಂದಿತ್ತು, ಒಂದು 30 ಕ್ವಿಂಟಲ್ ಎಕರೆಗೆ ಬಂದಿರಬಹುದು ಅನ್ಸುತ್ತೆ. ಪರವಾಗಿಲ್ಲ, ಒಳ್ಳೆ 20-30 ಕ್ವಿಂಟಲ್ ಬಂದಿರಬಹುದು. ಆದ್ರೆ ಯಾಕೆಂತೇಳಿದ್ರೆ ನಾನು ಸ್ವಲ್ಪ ಸೇಲ್ ಮಾಡ್ತೇನೆ, ಅಂದ್ರೆ ನಾವು ಊಟಕ್ಕೆ ಇಟ್ಕೊಳ್ಳೋದನ್ನ ನಾವು ತೂಕ ಮಾಡೋದಿಲ್ಲ, ಹಂಗೆ ಒಂದು ಅಂದಾಜಿಗೆ ತಗೊಂಡೋಗಿ ಹಾಕ್ಬಿಡ್ತೀವಿ. ಹಾಗಾಗಿ ಒಂದು 22 ಕ್ವಿಂಟಲ್ ಅಷ್ಟು ನಾನು ಮಾರಿದ್ದೇನೆ ಕಳೆದ ವರ್ಷ, ಅದು ಎಕರೆ ಲೆಕ್ಕದಲ್ಲಿ ಅಷ್ಟು ಬಂದಿರಬಹುದು ಅಂತ ಅನ್ಸುತ್ತೆ. ಮುಖ್ಯವಾಗಿ ನೀವು ಜೈವಿಕ ಅನಿಲ ಘಟಕವನ್ನು ಕೂಡ ಇಟ್ಕೊಂಡಿದ್ದೀರಿ. ಹೌದು, ಅಂದ್ರೆ ಈ ಹಸುಗಳೇನು ಸಾಕ್ತಿರಲ್ಲ, ತಾವು ಒಂದು 5 ಹಸುಗಳು ಸಾಕ್ತಿವಿ ಅಂತ ಹೇಳಿ, ಅದರದ್ದು ಸಗಣಿ ಮತ್ತೆ ಗಂಜಳ ಅದಕ್ಕೆ ಹಾಕ್ತೀವಿ. ಅಂದ್ರೆ ನಿಮ್ಮ ಮನೆಗೆ ಅಡಿಗೆಗೆ ಸಾಕಾಗುತ್ತೆ? ಅದು ಸಾಕಾಗುತ್ತೆ, ನಾವೇ ಇದ್ರೆ ಸಾಕಾಗುತ್ತೆ. ಮನೆಯಲ್ಲಿ ಏನಾದ್ರು ಗೆಸ್ಟ್ ಗಳು ಬಂದ್ರೆ ಅಥವಾ ವಿಶೇಷ ದಿನಗಳಲ್ಲಿ ಜಾಸ್ತಿ ಅಡಿಗೆ ಇದ್ರೆ ಸಾಕಾಗಲ್ಲ. ಎಷ್ಟು ಘನ ಮೀಟರ್ ಅದು? ಘನ ಮೀಟರ್ ಅಂದ್ರೆ ನಮ್ಮ ತಂದೆಯವರು ಮಾಡಿರೋದು 86ನೇ ಇಸವಿಯಲ್ಲಿ ಮಾಡಿದ್ದಾರೆ. ಓ, ಅದೊಂದು ಅಂದಾಜು 15 ಅಡಿ ಆಳ ಇದೆ, ಒಂದು 10 ಅಡಿ ಆಗ್ಲ. ಅದೇ ಘನ ಮೀಟರ್, ಅದು ಇನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಷ್ಟಕ್ಕೆ ಇದೆ. ಅಂದ್ರೆ ನಿಮ್ಮ ಕುಟುಂಬಕ್ಕೆ ಸಾಕಾಗುತ್ತೆ? ಸಾಕಾಗುತ್ತೆ, ನಾವೇ ಇದ್ರೆ ಸಾಕಾಗುತ್ತೆ. ಅಂದ್ರೆ ಎಷ್ಟು ಮಂಕ್ರಿ ಸಗಣಿ ಬೇಕಾಗುತ್ತೆ ಒಂದಿನಕ್ಕೆ? ನಮಗೆ 3-4 ಕುಕ್ಕೆ ಡೈಲಿ ಸಿಗ್ತದೆ, ಆ ಸಿಕ್ಕಿರೋದನ್ನೆಲ್ಲ ಹಾಕ್ತಿವಿ. ಅಕಸ್ಮಾತ್ ಕಮ್ಮಿ ಸಿಕ್ಕಿದ್ರು ಅದನ್ನ ಹಾಕಿದ್ನೆಲ್ಲ ಹಾಕ್ತಿವಿ, ಮತ್ತೆ ಅದರಲ್ಲಿ ನಾವು ಡ್ರಮ್ ಏನು ಕೂರಿಸಿರ್ತೀವಿ ಅದರಲ್ಲಿ ಲೀಕ್ ಲೀಕ್ ಬರದಂಗೆ ನೋಡ್ಕೋಬೇಕು. ಅದು ಫೈಬರ್ ಡ್ರಮ್? ಅದು ಇಲ್ಲ, ಅದು ಕಬ್ಬಿಣದು, ಮೆಟಲ್ ಡ್ರಮ್. ಮೆಟಲ್ದು ಮೆಟಲ್ ಡ್ರಮ್ ಅದು ಸ್ವಲ್ಪ ತುಕ್ಕು ಹಿಡಿಯೋದು, ತೂತಾಗ್ಬಿಡೋದು ಇಂಥದೆಲ್ಲ ಇರ್ತದೆ, ಅದನ್ನ ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕು. ಒಂದು ಗಮ್ಗಳನ್ನ ಹಾಕ್ಬೋದು, ಇಲ್ಲಾಂದ್ರೆ ವೆಲ್ಡಿಂಗ್ ಮಾಡಿ ಏನಾದ್ರು ಮಾಡಿ ಅದನ್ನ ಮುಚ್ಕೋಬೇಕು. ಅದು ಕರೆಕ್ಟ್ ಆಗಿ ಎಲ್ಲ ಕಡೆ ಲಾಕ್ ಆಗಿದೆ ಅಂತ ಹೇಳಿದ್ರೆ ಡ್ರಮ್ ಮೇಲೆ ಬರುತ್ತೆ, ಮೇಲೆ ಬಂದ್ರೆ ನಮ್ಗೆ ಆರಾಮಾಗಿ ಅಲ್ಲಿಗೆ ಅನಿಲ ಇದೆ ಅಂತ ಅರ್ಥ. ಅದು ಕೆಳಗಡೆ ಹೋದ್ರೆ ಅನಿಲ ಖಾಲಿ ಆಗಿದೆ ಅಂತ ಅರ್ಥ. ಅಂದ್ರೆ ಆಗಿನ ಕಾಲದಲ್ಲಿ ಡ್ರಮ್ ಮಾದರಿ ಇತ್ತು, ಈಗೆಲ್ಲ ದೀನಬಂಧು ಮಾದರಿ ಅಂತ ಎಲ್ಲ ಬರ್ತಾ ಇದೆ. ಹೌದೌದು, ಅಂದ್ರೆ ಈ ಫೈಬರ್ ಸಿಮೆಂಟ್ ನಲ್ಲೇನೆ, ಸಿಮೆಂಟ್ ಅಲ್ಲಿ ಮಾಡೋದು, ಸಿಮೆಂಟ್ ಅಲ್ಲಿ ಮಾಡೋದ್ರಲ್ಲಿ ನಮ್ಮ ಊರಲ್ಲಿ ಮಾಡಿದ್ದು ಸುಮಾರೆಲ್ಲ ಫೇಲ್ಯೂರ್ ಆಗಿದೆ. ಆದ್ರೆ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ನೋಡಿ, ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ, ಅದು ಫ್ಲೆಕ್ಸಿಬಲ್ ಇರ್ತದೆ ಡ್ರಮ್, ಅದರಲ್ಲಿ ಗೊತ್ತಾಗಲ್ಲ. ಫೈಬರ್ ಡ್ರಮ್ ಆದ್ರೆ ಇನ್ನೂ ಒಳ್ಳೇದು ಅಂತ. ಫೈಬರ್ ಡ್ರಮ್ ಆಗ್ಬಹುದು, ಆದ್ರೆ ಬಿಸಿಲಿಗೆ ಸ್ವಲ್ಪ ಇದಾಗಬಹುದು, ಅದು ಬೇಗ ಹೋಗ್ತದೆ. ಏನು ಬಿಸಿಲು ನೆರಳಿರಬೇಕು, ಹಾರ್ಡ್ ಆಗ್ತದೆ. ಆದ್ರೆ ಇದಕ್ಕೂ ಸ್ವಲ್ಪ ಬಿಸಿಲು ಬೇಕಾಗತ್ತಲ್ವಾ? ಬಿಸಿಲು ಇದ್ದಷ್ಟು ಒಳ್ಳೇದು, ಬಿಸಿಲಿದ್ರೆ ಶೆಕೆಗೆ ಬೇಗ ಗ್ಯಾಸ್ ಗಳು ತುಂಬಾ, ಮತ್ತೆ ಅದು ವಿಭಜನೆ ಕ್ರಿಯೆ. ಹೌದೌದು, ಸಗಡಿದೆಲ್ಲ ಚುರುಕಾಗುತ್ತೆ, ಚುರುಕಾಗುತ್ತೆ, ಗ್ಯಾಸ್ನು ಜಾಸ್ತಿ ಬರುತ್ತೆ. ಹೌದು, ಮತ್ತೆ ಸ್ಲರಿ ಯಾವಾಗ ಬರುತ್ತೆ ಹೊರಗಡೆ? ಅದು ಒಂದು 20-22 ದಿನ ಆಗ್ಬೋದು, ಅದು ಈ ಕಡೆಯಿಂದ ಹಾಕಿರೋದು ಆ ಕಡೆಯಿಂದ ದಾಟಬೇಕಾದ್ರೆ. ಅದು ತುಂಬಬೇಕಾ? ಹಾ, ತುಂಬಬೇಕು. ಅದೀಗ ನಾವು 15 ಅಡಿ ಆಳಕ್ಕೆ ಹೋಗಿ ಅದು ಮಧ್ಯದಲ್ಲಿ ಒಂದು ಗೋಡೆ ಇರ್ತದೆ, ಈ ಕೆಳಗೆ ಅಂತ ಹೋಗಿ ಅದು ಇಳಿಯುತ್ತೆ, ಅಲ್ಲಿಂದ ಹಾಗೆ ಮೇಲೆ ಬಂದು ಇನ್ನೊಂದು ಕಂಪಾರ್ಟ್ಮೆಂಟ್ಗೆ ಹೋಗುತ್ತೆ, ಇನ್ನೊಂದು ಕಂಪಾರ್ಟ್ಮೆಂಟ್ಗೆ ಅದು ಪುನಃ ಕೆಳಗಡೆ ಹೋಗಿ ಅಲ್ಲಿಂದ ಪೈಪಲ್ಲಿ ಬರಬೇಕು. ಆಗ ಒಂದು 20-22 ದಿನ ಹಿಡಿಯುತ್ತೆ ಆ ಕಡೆಯಿಂದ ಪಾಸ್ ಆಗಬೇಕಾದ್ರೆ. ಅಂದ್ರೆ ನಾವು ಇವತ್ತು ಹಾಕಿದ್ದು ನಾಳೆನೂ ಬೀಳ್ತಾ ಇರ್ತದೆ, ಆದ್ರೆ ಅದು ಹಿಂದೆ ಹಾಕಿರೋದು ಬೀಳ್ತಾ ಇರ್ತದೆ, ಕಂಟಿನ್ಯೂಸ್ ಆಗಿ ಬೀಳ್ತಾ ಇರ್ತದೆ. ಅಂದ್ರೆ ಇವತ್ತು ಹಾಕಿದ್ದು ಬರಬೇಕಾದ್ರೆ ಒಂದು 20 ದಿವಸ ಕಳಿಬೇಕು ಆ ಕಡೆಯಿಂದ ಬರಬೇಕಾದ್ರೆ. ಆ ಒಂದು ಬಗ್ಗಡನ್ನು ನೀವು ಬಳಸ್ಕೊಳ್ತೀರಾ ಗೊಬ್ಬರಕ್ಕೆ? ಹೌದು, ಗೊಬ್ಬರ ತಯಾರು ಮಾಡಕ್ಕೆ. ಅದು ಈಗ ನಾವು ಅಲ್ಲಿ ಏನು ಔಟ್ಲೆಟ್ ಇದೆ, ಅದು ಸ್ಲರಿ ಬರ್ತದಲ್ಲ, ಅಲ್ಲಿಂದನೇ ನಾವು ಗುಂಡಿ ಮಾಡಿಬಿಟ್ಟಿದ್ವಿ ಅದು ನಿತ್ಕೊಳಕ್ಕೆ. ಆ ಗುಂಡಿಗಳಿಗೆ ನಾವು ಎಷ್ಟು ಅದನ್ನ ಹಾಕಿದ್ರೆ ಅದು ಅಲ್ಲೇ ಅದ್ರ ಪಾಡಿಗೆ ಅದು ಕೊಳಿತಾ ಕೊಳಿತಾ ಗೊಬ್ಬರ ಆಗ್ತಾ ಹೋಗುತ್ತೆ. ಕಾಂಪೋಸ್ಟ್ ಗುಂಡಿಗಳು ಎಷ್ಟಿದಾವೆ? ಒಂದೇ ಇದೆಯಾ? ಮೂರಿದೆ. ಮೂರಿದೆ, ಅದು ಒಂದರಿಂದ ಒಂದಕ್ಕೆ ಒಂದರಿಂದ ಒಂದಕ್ಕೆ ಪಾಸ್ ಆಗ್ತದೆ. ಮತ್ತೆ ಬೇರೆ ಕೃಷಿ ತ್ಯಾಜ್ಯನೂ ಅದಕ್ಕೆ ಅದಕ್ಕೆ ತಂದು ಹಾಕ್ತೀವಿ, ಮಿಶ್ರ ಮಾಡಿ. ತರಗೆಲೆ ಅದೆಲ್ಲ ಸಿಗುತ್ತಲ್ಲ? ತರಗೆಲೆ ಸಿಗ್ತದೆ, ಸೊಪ್ಪು ಇರುತ್ತೆ, ಹುಲ್ಲು ಇರುತ್ತೆ. ನಾವೀಗ ಹುಲ್ಲು ಅಟ್ಟಿ ಹಾಕ್ತೀವಿ, ಅದರಲ್ಲಿ ಸುಮಾರು ಹುಲ್ಲು ವೇಸ್ಟ್ ಆಗ್ತದೆ, ಮಳೆ ಬಂದು ಎಲ್ಲ ಕಪ್ಪಾಗ್ತದೆ ಅಲ್ಲ, ಅದನ್ನೆಲ್ಲ ತಗೊಂಡೋಗಿ ಅದಕ್ಕೆ ಹಾಕೋದು. ಮತ್ತೆ ನಾವೀಗ ಮನೆ ಸುತ್ತ ಕ್ಲೀನ್ ಮಾಡಿದಾಗ, ಅಂಗಳಗಳು ಕೆರೆದು ಎಲ್ಲ ಕ್ಲೀನ್ ಮಾಡಿದಾಗ ಅದ್ರದ್ದು ವೇಸ್ಟ್ ಎಲ್ಲ ಅದಕ್ಕೆ ಹಾಕ್ತೀವಿ. ಅಂದ್ರೆ ನಿಮಗೆ ಎಷ್ಟು ಬೇಕಾದಷ್ಟು ಗೊಬ್ಬರ ಸಿಗುತ್ತಾ ನಿಮ್ಮ ಕೃಷಿಗೆ ಬೇಕಾದಷ್ಟು ಸಾವಯವ ಗೊಬ್ಬರ? ಕೃಷಿಗೆ ಒಂದು ವರ್ಷಕ್ಕೆ ಫುಲ್ ಇಡೀ ಏರಿಯಾಕ್ಕೆ ಹಾಕುವಷ್ಟು ಸಿಗಲ್ಲ, ಒಂದು ಎರಡು ಮೂರು ವರ್ಷದಲ್ಲಿ ನಮಗೆ ಕವರ್ ಮಾಡ್ಬೋದು ತೋಟ ಗದ್ದೆ ಎಲ್ಲಾಗಿ. ಒಂದು ವರ್ಷ ಹಾಕಿದ್ರೆ ಒಂದು ಅರ್ಧ ಭಾಗ ಹಾಕಿ, ಇನ್ನೊಂದು ವರ್ಷಕ್ಕೆ ಇನ್ನೊಂದು ಅರ್ಧ ಭಾಗ ಹಾಕಿದ್ರೆ ಒಂದು ಮೂರು ವರ್ಷದಲ್ಲಿ ಇಡೀ ಕವರ್ ಮಾಡ್ಬೋದು ನಮಗೆ. ಅಂದ್ರೆ ಕೊಂಡ್ಕೊಳ್ಳೋದಿಲ್ಲ? ಕೊಂಡ್ಕೊಳ್ಳೋದಿಲ್ಲ, ಅದು ಬಹಳ ಮುಖ್ಯ. ಯಾಕೆಂದ್ರೆ ಈಗೆಲ್ಲ ಸಾವಯವ ಗೊಬ್ಬರ ಅಂದ್ರೆ ಕೊಂಡ್ಕೊಳ್ತೀವಿ ಅಂತಾರೆ. ಆ ಗುಣಮಟ್ಟ ಹೇಗಿರುತ್ತೋ ಏನು ಬಹಳ ಕಷ್ಟ. ಸ್ವಲ್ಪ ಕಪ್ಪು ಮಣ್ಣು ಹಾಕಿದ್ರು ಸಗಣಿ ಜೊತೆ ಗೊತ್ತಾಗಲ್ಲ, ಜೊತೆಗೆ ತೇವಾಂಶ ಇರಬೇಕು. ಹೌದು, ಪೋಷಕಾಂಶಗಳು ಇರಬೇಕು. ಸುಮ್ಮನೆ ನಾವು ಏನೋ ಒಂದು ತಂದು ಹಾಕಿದ್ರೆ ಆಗಲ್ಲ, ಸುಮ್ಮನೆ ದುಡ್ಡು ವ್ಯಯ ಆದಂಗ. ಈ ಪಶುಪಾಲನೆ ಮಾಡೋದ್ರಿಂದ ಇದು ಇದೊಂದು ಬಹಳ ಅನುಕೂಲ. ಅನುಕೂಲ. ಕೋಳಿಗಳು ಇಟ್ಕೊಂಡಿದಾರ ನೀವು? ಕೋಳಿ ಕೋಳಿ ನಮ್ಮ ಖರ್ಚಿಗೆ ಆಗುತ್ತೆ ಅಷ್ಟೇ. ಮೊಟ್ಟೆ ಅದು ದೊಡ್ಡ ಒಂದು 10-20 ಕೋಳಿ ಸಾಕೊಂಡಿದೆ. ಈಗ ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಹೇಗೆ ಅನಿಸುತ್ತೆ ತೇಜಪ್ರಸಾದ್ ಅವರು ಭತ್ತದ ಕೃಷಿ? ಎಲ್ಲರೂ ಹೇಳ್ತಾರೆ ಭತ್ತದ ಕೃಷಿ ಲಾಸ್ ಅಂತ, ಆದರೆ ನಾನು ಹೇಳ್ತೀನಿ ಲಾಭ ಇದೆ ಅಂತ. ಲಾಭ ಇದೆ, ಲಾಭ ಇದೆ. ಯಾಕೆಂತ ಹೇಳಿದ್ರೆ ಈಗ ನಾವು ಲೆಕ್ಕ ಇಟ್ಟರೆ, ಎಲ್ಲ ಖರ್ಚು ವೆಚ್ಚನ ನಾವು ಲೆಕ್ಕ ಇಟ್ಟರೆ, ಕೃಷಿ ನಮಗೆ ಬೆಳೆ ಚೆನ್ನಾಗಿ ಇಳುವರಿ ಬಂತು ಅಂತ ಹೇಳಿದ್ರೆ ಭತ್ತದ ಕೃಷಿಯಲ್ಲಿ ಲಾಭ ಇದೆ. ಲಾಭ ಇದೆ, ನಮ್ಮದೇ ಆಸ್ತಿಯಾಗಿ. ಈಗ ನಾವು ಟಿಲ್ಲರ್ ನಮ್ಮದೇ ಯೂಸ್ ಮಾಡ್ತೀವಿ. ಈಗ ಕೆಲವರಿಗೆ ಒಂದು ಗದ್ದೆ ಎರಡು ಗದ್ದೆ ಇರುವವರು ಈಗ ಟಿಲ್ಲರ್ಗೆ ಬಾಡಿಗೆ, ಟ್ರ್ಯಾಕ್ಟರ್ಗೆ ಬಾಡಿಗೆ, ಜನಕ್ಕೆ ಸಂಬಳ ಅಂತೇಳಿ ಹೇಳುವಾಗ ಲೆಕ್ಕ ಹಾಕಿ ಲಾಸ್ ಅಂತ ಹೇಳ್ತಾರೆ. ನನಗೆ ಲಾಭನೇ ಇದೆ. ಅಂದ್ರೆ ಕೆಲಸಗಾರರು ಈ ನಾಟಿ ಸಂದರ್ಭದಲ್ಲಿ ಕೊಯ್ಲು ಸಂದರ್ಭದಲ್ಲಿ ಬೇಕಾಗುತ್ತೆ. ಹೆಚ್ಚಿನದೇನು ಆಗೋದಿಲ್ಲ. ನಾನು 2 ಎಕರೆ ಕಳೆದ ವರ್ಷ 23,000 ರೂಪಾಯಿಗೆ ಕೊಯ್ಲಾಯ್ತು. 20-22,000 ಏನೋ ನನಗೆ ನಾಟಿವರೆಗೆ ಖರ್ಚಾಗಿದೆ. ಹಾಗೆ ಟೋಟಲ್ ನನಗೆ ಒಂದು 45,000 2 ಎಕರೆ ಅದು ಎಲ್ಲ ಆಗಿ ಸಿಕ್ಕಿದೆ. ಅದರಲ್ಲಿ ನಾನು ಎಷ್ಟು ಖರ್ಚು ಮಾಡಿದ್ದೇನೆ ಅಷ್ಟಕ್ಕೆ ನಾನು ಭತ್ತನ ಸೇಲ್ ಮಾಡಿದ್ದೇನೆ. ನಾನು ಊಟಕ್ಕೆ ಇಟ್ಕೊಂಡಿರೋದು, ನಿಮಗೆ ಆಮೇಲೆ ಹುಲ್ಲು ಬಂದಿರೋದು, ಅದು ಲಾಭ ಅಂತ. ಲಾಭ ಲಾಭ ಅಂತ ಹೇಳಿ ಆ ರೀತಿ. ಅಂದ್ರೆ ಇವತ್ತು ಭತ್ತದ ಕೃಷಿ ಕಡಿಮೆ ಆಗ್ತಾ ಇದೆ ಕೊಡಗಿನಲ್ಲಿ. ಹೌದು, ಮುಂದುವರ್ಸ್ಕೊಂಡು ಹೋಗ್ಲೇಬೇಕೀಗ. ಅದೇ, ಯಾಕೆಂದ್ರೆ ಮುಂದಿನ ವರ್ಷಗಳಲ್ಲಿ ಆಹಾರದ ಬೆಳೆಗಳಿಗೆ ವಿಶೇಷ ಬೇಡಿಕೆ ಬಂದೇ ಬರುತ್ತೆ. ವಿಶೇಷ ಬೇಡಿಕೆ ಬಂದೇ ಬರುತ್ತೆ ಅಲ್ಲ, ಬಂದಾಗಿದೆ ಅಲ್ಲ ಸರ್, ಇವಾಗಲೇ ಬಂದಾಗಿದೆ. ಯಾಕೆಂತ ಹೇಳಿದ್ರೆ ನನಗೆ ಅನುಭವ ಆಗ್ತದೆ, ಈಗ ನಾಡಲ್ಲಿ ಬೆಳೆಸುವವರ ಹತ್ರ ಭತ್ತನ ಕೊಂಡ್ಕೊಳ್ಳೋರು ಜಾಸ್ತಿ ಆಗಿದ್ದಾರೆ. ಇಲ್ಲ ಅಂಗಡಿಯಲ್ಲಿ 50 ಕೆಜಿ ಚೀಲ 25 ಕೆಜಿ ಚೀಲ ತಗೊಂಡು ಹೋಗುವವರು ಕೂಡ ಈಗ ನನಗೆ ಭತ್ತ ಬೇಕು, ಭತ್ತ ಮಿಲ್ ಮಾಡಿಸಿ ತಗೊಂಡು ಇಟ್ಕೊಳ್ತೀನಿ ಅಂತ ಹೇಳುವ ಅಲ್ಲಿಗೆ ಇವಾಗಲೇ ಬಂದಾಗಿದೆ. ಇನ್ನು ಹೋಗ್ತಾ ಮುಂದಿನ ದಿನಗಳಲ್ಲಿ ಅದು ಜಾಸ್ತಿ ಆಗ್ತದೆ. ನೀವೇ ಮಿಲ್ ಮಾಡಿಸ್ತೀರಲ್ವ ಭತ್ತ? ನಾವೇ ಮಾಡಿಸ್ತೀವಿ. ಆ ತೌಡು ಎಲ್ಲ ಹಸುಗಳಿಗೆ? ಹಸುಗಳಿಗೆ ಬರ್ತದೆ, ಅದು ಒಂದು ಅನುಕೂಲ. ನುಚ್ಚು ಕೋಳಿಗೆ ಆಗುತ್ತೆ. ಮನೆಯವರು ಕೈ ಜೋಡಿಸ್ತಾರೆ ನಿಮ್ಮ ಕೃಷಿನಲ್ಲಿ? ಬರ್ತಾಳೆ, ಅವಳು ಕೃಷಿ ಕುಟುಂಬದಿಂದನೇ ಬಂದಿದ್ದು. ಹಾಗಾಗಿ ಕೃಷಿ ಬಗ್ಗೆ ಅವಳು ಹುಟ್ಟಿದಲ್ಲಿಂದ ಅವಳಿಗೂ ಗೊತ್ತಿದೆ. ಯಾಕಂದ್ರೆ ಈಗ ಟೌನಿಂದೆಲ್ಲ ಮದುವೆ ಆದರೆ ಅವ್ರಿಗೆ ಅಷ್ಟು ಗೊತ್ತಿರೋದಿಲ್ಲ ಅಂತ. ಇವರು ಕೃಷಿ ಕುಟುಂಬದವರೇ, ಆದ್ದರಿಂದ ಹಿನ್ನೆಲೆ ಇರೋದ್ರಿಂದ ಇಂಟ್ರೆಸ್ಟ್ ಇದೆ, ಬರ್ತಾನೆ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ? ತೃಪ್ತಿ ಇದೆ. ಲಾಭನೂ ತಂದು ಕೊಟ್ಟಿದೆ? ಲಾಭನೂ ತಂದು ಕೊಟ್ಟಿದೆ. ಆದರೆ ಒಂದು ನಾವೇ ಓನರ್ ಅಂತ ಒಂದು ಕೆಲಸ ಮಾಡ್ಬೋದು. ಹೌದು, ಇನ್ನೊಬ್ಬರದ್ದು ನಮಗೆ ಆರ್ಡರ್ ಯಾರ್ದು ಇಲ್ಲ. ಕಾಲಮಿತಿ ಇರಲ್ಲ? ಕಾಲಮಿತಿ ಇಲ್ಲ. ದಿನದ 24 ಗಂಟೆ ಕೆಲಸ ಮಾಡಿದ್ರು ಅದು ನಮಗೇನು ಮನಸ್ಸಿಗೇನು ತಟ್ಟಲ್ಲ. ತಟ್ಟಲ್ಲ, ಏನಾದ್ರು ನಮ್ಮ ಫಂಕ್ಷನ್ ಹೋಗ್ಬೇಕು ಅಂತ ಹೇಳಿದ್ರೆ ನಾವೇ ನಮ್ಮ ಪಾಡಿಗೆ ನಾವು ಹೋಗಿ ಬರ್ತೀವಿ. ಆಮೇಲೆ ಸಂಜೆ ಟೈಮ್ ಇದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಸುಮ್ಮನೆ ಇದ್ರೂ ಇರಬಹುದು. ಮಾರನೇ ದಿನನೇ ಮಾಡ್ಬೋದು? ಮಾರನೇ ದಿನನೇ ಮಾಡ್ಬೋದು. ಆ ಥರ ಒಂದು ಲಿಮಿಟೇಷನ್ ಇಲ್ಲ. ಅಂದ್ರೆ ನಾವು ಸದಾ ಚಟುವಟಿಕೆಯಿಂದ ಕೂಡಿರೋದಕ್ಕೆ ಒಂದು ಅನುಕೂಲ. ಅನುಕೂಲ. ಆತ್ಮೀಯ ರೈತ ಬಾಂಧವರೇ, ತಮಗೆ ತೇಜಪ್ರಸಾದ್ ಅವರ ಭತ್ತದ ಕೃಷಿಯ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ಕೇಳಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 8-7-6-2-8-1-7-6-8-7. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 8-7-6-2-8-1-7-6-8-7. ತುಂಬ ಸಂತೋಷ ತೇಜಪ್ರಸಾದ್ ಅವರೇ, ತಾವಿದುವರೆಗೂ ತಮ್ಮ ಈ ಭತ್ತದ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಿಮಗೂ ಕೂಡ. ರೈತ ಬಾಂಧವರೇ, ಇದುವರೆಗೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಟ್ಟೆಮಾಡುವಿನ ಪಿಎನ್ ತೇಜಪ್ರಸಾದ್ ಅವರ ಭತ್ತದ ಕೃಷಿ ಅನುಭವಗಳನ್ನು ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಸೇವಾ ಮಾಹಿತಿ: ವಿರಾಜಪೇಟೆ ತಾಲೂಕು ತೋರ ಗ್ರಾಮದ ವಾಸಂಜ ಪೊನ್ನಚನ ಪಿಸಿ ಉಲ್ಲಾಸ್ ಮಣಿ ಐಂಗ 68ನೇ ಬಯತ್ಲು ಇಂದು ಮರಣಪಟ್ಟಿತು. ಪೊನ್ನಚನ ಪಿಸಿ ಉಲ್ಲಾಸ ಮಣಿ ಐಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜನ ಸಮೀದ ಐಂಡ ಸ್ವಂತ ಮನೆಯಲ್ಲಿ ನಡಪ. 7ನೇ ಹೊಸಕೋಟೆ ಉಪ್ಪುತೋಡು ನಿವಾಸಿ ಗೋಪಾಲ ಅವರು ಇಂದು ಮಧ್ಯಾಹ್ನ ನಿಧನರಾಗಿದ್ದು 85 ವರ್ಷ ಪ್ರಾಯದ ಗೋಪಾಲ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಕಂಬಿಬಣೆಯ ರುದ್ರಭೂಮಿಯಲ್ಲಿ ನಡೆಯಲಿದೆ. ವಿರಾಜಪೇಟೆಯ ಆಲಿಸ್ ನೊರೇನಾ ಅವರು ಇಂದು ನಿಧನರಾಗಿದ್ದು ಫ್ರಾನ್ಸಿಸ್ ಲೋಬೋ ಅವರ ತಾಯಿ 91 ವರ್ಷ ಪ್ರಾಯದ ಆಲಿಸ್ ನೊರೋನಾ ಅವರ ಅಂತಿಮ ವಿಧಿವಿಧಾನಗಳು ನಾಳೆ ಬೆಳಿಗ್ಗೆ 10 ಗಂಟೆಗೆ ವಿರಾಜಪೇಟೆಯ ಸಂತ ಅನ್ನಮ್ಮ ದೇವಾಲಯದಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜಂಪೆ ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆ, ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಹಾಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಕುಶಾಲನಗರ ಹತ್ತಿರದ ಸಂಸ್ಥೆನ ಕಡೆಯಿಂದ ಕುಶಾಲನಗರದ ಪಿಎಂ ಶ್ರೀ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ December 21 and 22 ಶನಿವಾರ ಮತ್ತು ಐತವಾರ 2 ದಿನ ರಾಷ್ಟ್ರೀಯ ಭಾವೈಕ್ಯತೆ ಬೆಸುಗೆ ಹಂಗೆ ಸ್ವಚ್ಛತಾ ಸೇವೆ ಹೇಳುವ ದೇಹ ಘೋಷದೊಟ್ಟಿಗೆ ಕೊಡಗು ಜಿಲ್ಲಾ ಮಟ್ಟದ ರ್ಯಾಲಿ ಏರ್ಪಾಡು ಮಾಡಿಯಳು. ಸರ್ಕಾರ ಕೃಷಿ ಇಲಾಖೆ ಕಡೆಯಿಂದ ಅಂತಾರಾಷ್ಟೀಯ ಸಿರಿಧಾನ್ಯ ಮತ್ತು ಸಾವಯವ ಮೇಳ 2025 ಅಂಗ ಆಗಿ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ರೋಡ್ ಶೋ ಕಾರ್ಬರ್ December 20 ಅಂದರೆ ನಾಳೆ ಹೊತ್ತಾರೆ 7 ಗಂಟೆಗೆ ನಡೆದಿದೆ. ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮ ಪೇಟೆನ ಕೋಟೆ ಅಂಗಳದ ಗಾಂಧಿ ಮೈದಾನಕ್ಕೆ ಮುಟ್ಟ ಆಯೋಜನೆ ಮಾಡಿಯಳು. ಜಾಸ್ತಿ ಸಂಖ್ಯೆಯಲ್ಲಿ ಜಿಲ್ಲೆನ ರೈತರು ಕೂಡಿಯಾಡಿಕೆ ಕೇಳಿಕೊಂಡಳು. ಈ ಕಾರ್ಯಕ್ರಮನ ಜಿಲ್ಲಾ ಪಂಚಾಯತ್ ಸಿಇಒ ಉದ್ಘಾಟನೆ ಮಾಡುವೆ. ಕೊಡಗು ಜಿಲ್ಲೆನ ಮೀನುಗಾರಿಕೆ ಕೆಲಸನ ಮಾಡ್ತಿದ್ದವು. ಮೀನು ಉತ್ಪಾದನೆ, ಹಿಡುವಳಿ, ಸಾಗಾಣಿಕೆ, ಮಾರಾಟ ಮತ್ತೆ ಅಲಂಕಾರಿಕ ಮೀನುಗಾರಿಕೆ ಹಂಗೆ ಬ್ಯಾರೆ ಬ್ಯಾರೆ ಮೀನುಗಾರಿಕೆ ಚಟುವಟಿಕೆ, ಮೀನುಗಾರರು, ಮೀನು ಕೃಷಿಕರು, ರಾಷ್ಟೀಯ ಮೀನುಗಾರಿಕೆ ಡಿಜಿಟಲ್ ವೇದಿಕೆ ಆನ್ಲೈನ್ ಪೋರ್ಟಲ್ಲಿ ನೋಂದಣಿ ಮಾಡ್ಕೊಂಬಕ್ಕೆ ತಿಳಿಸಿಯಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಸಂಬಂಧಪಟ್ಟ ಮೀನುಗಾರಿಕೆ ಇಲಾಖೆನ ಉಪನಿರ್ದೇಶಕರಿಂದ ಕೇಳಿ ತಿಳ್ಕನಕ. ಅಂಚೆ ಅದಾಲತ್ ಸಭೆ December 24 ಹೊತ್ತಾರೆ 11 ಗಂಟೆಯಿಂದ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ಸಿದ್ದಾಪುರ ರಸ್ತೆ ಅಶೋಕ್ಪುರಲ್ಲಿ ನಡೆದಿದೆ. ಕೊಡಗು ಅಂಚೆ ವಿಭಾಗದ ಅಂಚೆ ಸೇವೆ ಸಂಬಂಧಪಟ್ಟ ಎಲ್ಲಾ ಪುಕಾರುಗಳನ್ನ ಚರ್ಚಿಸಲಾದೆ. ಪುಕಾರುಗಳಿದ್ದರೆ ಅಂಚೆ ಅದಾಲತ್ ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇವುಕೆ December 23 ತಲುಪು ಹಂಗೆ ಕಲಸಿಕೊಡಕ. ಇದೇ ತಿಂಗ 24ಕ್ಕೆ ನಡೆಯಕ್ಕಿರುವ ಸಭೆಯಲ್ಲಿ ಭಾಗವಹಿಸುವ ಹಂಗೆ ತಿಳಿಸಿಯೋಳು. ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಲ ನಿಯಮಿತ ಮೈಸೂರು ಹಂಗೆ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಕಡೆಯಿಂದ 2024-25 ಸಾಲಿನ ಗ್ರಾಮೀಣ ರೈತ ಹೆಣ್ಣು ಜನಕ್ಕೆ 5 ವಾರದ ನಾಟಿ ಕೋಳಿ ಮೊರಿನ ಹಂಚಿಕೆ ಅರ್ಜಿನ ಕರೆದೊಳು. ಅರ್ಜಿ ಕೊಡಿಕೆ December 27 ಕಡೆಯ ದಿನ ಆಗುಟ್ಟು. ಜಾಸ್ತಿ ಮಾಹಿತಿಗೆ ಸಹಾಯಕ ನಿರ್ದೇಶಕರು ಪಶು ಆಸ್ಪತ್ರೆ ಮಡಿಕೇರಿ, ಪೊನ್ನಂಪೇಟೆ, ಸೋಮರ್ಪೇಟೆ, ಕುಶಾಲನಗರ ಇವರಿಂದ ಕೇಳಿ ತಿಳ್ಕನಕೃತ ಪಶು ವೈದ್ಯಕೀಯ ಸೇವಾ ಇಲಾಖೆನ ಉಪನಿರ್ದೇಶಕರು ಮಾಹಿತಿ ಕೊಟ್ಟೊಳು. ರಾಷ್ಟೀಯ ಮಹಿಳಾ ಆಯೋಗ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕೂಡುಕೂಟಂದ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಡೆಯಿಂದ December 20 ನಾಳೆ ಹೊತ್ತಾರೆ 11 ಗಂಟೆಗೆ ಪ್ಯಾಟೆನ ಬಾಲಭವನಲ್ಲಿ ಕಾನೂನು ಅರಿವು ಕಾರ್ಯಕ್ರಮನ ವಿಧಾನಸೇ ಸಮಾಧಾನ ನಡೆದಿದೆ. ಹಿರಿಯ ಸಿವಿಲ್ ನ್ಯಾಯಾಧೀಶರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಶುಭಾ, ನ್ಯಾಯವಾದಿ ಕೆಎಂ ಮೀನಾ ಅವು ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. 66/33 ಕೆವಿ ವಿದ್ಯುತ್ ಉಪಕೇಂದ್ರದಲ್ಲಿ ರಿಪೇರಿ ಕೆಲಸ ಇರದರಿಂದ ಈ ವಿದ್ಯುತ್ ಉಪಕೇಂದ್ರದ ಹೊರವುವ ಎಲ್ಲಾ ಮಾರ್ಗಲಿ December 21 ಹೊತ್ತಾರೆ 10 ಗಂಟೆಯಿಂದ ಹಿಂಬೊತ್ತು 5 ಗಂಟೆಗೆ ಮುಟ್ಟ ವಿರಾಜಪೇಟೆ ಪಟ್ಟಣ, ಸಿದ್ದಾಪುರ, ಮೂರ್ನಾಡು, ಅಮ್ಮತಿ, ಗೋಣಿಕೊಪ್ಪ, ವಿರಾಜಪೇಟೆ, ಬೇತ್ರಿ, ಪಾಲಂಗಾಲ, ಚೆಂಬೆ, ಬೆಳ್ಳೂರು, ಹೆಗ್ಗಳ, ಬಿಶೆಟ್ಟಿಗೇರಿ, ಬಿಟ್ಟಂಗಾಲ, ಕೆದಮುಳ್ಳೂರು, ಕದನೂರು, ಕಾಕಟ್ಪರಂಬು, ಹೆಗ್ಗಳ, ಬೇಟೋಳಿ, ಅರ್ಜಿ, ಕರಡಿಗೊಂಡು, ಗುಹಿಯಾ, ಕಡಂಗ, ಮರೂರು, ಚೆಂಬೆಬೆಳ್ಳೂರು, ಕನ್ಮಂಗಾಲ, ಕೊಂಡಂಗೇರಿ, ಹಾಲ್ಗುಂದ, ಮಾಲ್ಧಾರೆ, ಇಂಜಿಲಗೇರಿ, ಹೊದ್ದೂರು, ನಾಪೊಕ್ಲು ಸುತ್ತಮುತ್ತ ಜಾಗಲಿ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ಕ್ ಕಾರ್ಯನಿರ್ವಹಣ ಇಂಜಿನಿಯರ್ ಅವು ಕೇಳಿಕೊಂಡಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಡೆಯಿಂದ 2022-23 ಸಾಲಿನ ಗೌರವ ಇನಾಮಿಗೆ ಅರ್ಜಿನ ಕರೆದಳು. ಕೊಡವ ಭಾಷೆ ಸಾಹಿತ್ಯ ಕ್ಷೇತ್ರ ಒಂದು, ಎರಡನೇದು ಕೊಡವ ಕಲೆ ಜನಪದ ಕ್ಷೇತ್ರ, ಮೂರು ಕೊಡವ ಸಂಸ್ಕೃತಿ ಸಮಾಜ ಸೇವಾ ಕ್ಷೇತ್ರ. ಈ ಮೂರು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಸಾಧಕರನ್ನ ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುತ್ತು. ಅರ್ಜಿಗಳನ್ನ ಸಾಧಕರೇ ಕೊಡಕ್ಕೆ ಅರ್ಜಿಲಿ ತಮ್ಮ ಸೇವಾ ವಿವರ ಮತ್ತೆ ವ್ಯಕ್ತಿ ಪರಿಚಯ ಎಲ್ಲಾ ಮಾಹಿತಿಗೆ ಅಧ್ಯಕ್ಷರು ರಿಜಿಸ್ಟರ್ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಸ್ಕೌಟ್ಸ್ ಭವನ ಮ್ಯಾನ್ಸ್ ಕಂಪೌಂಡ್ ಮಡಿಕೇರಿಗೆ ಅರ್ಜಿ ಸಲ್ಲಿಸಕ್ಕೆ ಅರ್ಜಿ ಸಲ್ಲಿಸಿಕೆ ಬರುವ ವರ್ಷ ಜನವರಿ 20 ಆಖೇರಿ ದಿನ ಆಗುತ್ತ. ಅಜ್ಜಿನಿ ಕಂಡ ಸಿ ಮಹೇಶ್ ನಾಚಯ್ಯ ಅವು ತಿಳಿಸ್ಯೋಳು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜೆ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಸುಳ್ಯ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ಹಾಗೂ ವೀರನಾಡು ರಕ್ಷಣಾ ವೇದಿಕೆ ಇವರ ವತಿಯಿಂದ ಇದೇ December 22 ಭಾನುವಾರ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಬೆಳಿಗ್ಗೆ 9:30 ಸಂಜೆ 4 ಗಂಟೆಯವರೆಗೆ ಗತಕಾಲದ ವೈಭವ ಮರುಕಳಿಸುವಂತಹ ಗ್ರಾಮೀಣ ಕ್ರೀಡೆಗಳಾದ ಬುಗುರಿ, ಚಿನ್ನಿದಾಂಡು, ಲಗೋರಿ, ಕುಂಟಬಿಲ್ಲೆ, ಚಕ್ರ ತಳ್ಳಿಕೊಂಡು ಹೋಗುವುದು, ಕ್ಯಾಟರ್ ಬಿಲ್ ನಿಂದ ಗುರಿಗೆ ಹೊಡೆಯುವುದು ಸೇರಿದಂತೆ ಇತರೆ ಆಟಗಳ ಪಂದ್ಯಾಟ ಏರ್ಪಡಿಸಲಾಗಿದೆ. ಸಂಜೆ 6 ಗಂಟೆಯಿಂದ ಮಡಿಕೇರಿಯ ಟೌನ್ ಹಾಲ್ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಹಲವು ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದರೊಂದಿಗೆ ಅಂದು ಭಾರತೀಯ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರದರ್ಶನ ನೀಡುವವರು ಮತ್ತು ಮಾಹಿತಿಗಾಗಿ ಸಂಪರ್ಕಿಸಿ 9164857163 ಅಥವಾ 7338547897. ಸಾರ್ವಜನಿಕರು ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ. ಕ್ರೀಡಾ ಸಮಿತಿ ಹಿರಿಯ ಪ್ರಾಥಮಿಕ ಶಾಲೆ ಕಂಡಂಗಾಲ ವಿರಾಜಪೇಟೆ ತಾಲೂಕು ಇವರ ವತಿಯಿಂದ ಪುರುಷರ ಕೌಟುಂಬಿಕ ಹಾಕಿ ಪಂದ್ಯಾವಳಿ ಮತ್ತು ಕೌಟುಂಬಿಕ ಮಹಿಳೆಯರ ಹಗ್ಗಜಗಾಟ ಸ್ಪರ್ಧೆ ಇದೇ December 20-25 ಕಂಡಂಗಾಲ ಶಾಲಾ ಮೈದಾನದಲ್ಲಿ ನಡೆಯಲಿದೆ. ಸರ್ವರಿಗೂ ಸ್ವಾಗತ ಕೋರಿದ್ದಾರೆ ಕ್ರೀಡಾ ಸಮಿತಿಯವರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಾಗೂ ಕೊಡಗುಗೌಡ ವಿದ್ಯಾಸಂಘದ ಸಹಯೋಗದಲ್ಲಿ ಪ್ರತಿಭಾ ಪುರಸ್ಕಾರನ ಇದೇ ತಾರೀಕು 25 ಅರೆಭಾಷೆ ಜನಾಂಗದ ಒಕ್ಕೆ ಹಂಗೆ ವಿದ್ಯಾರ್ಥಿಗಳಿಗೆ ಅರೆಭಾಷೆ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮ ನಡೆದಿದೆ. ಅಂದು ಪದವಿ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ 2 ಪುಟ ಮೀರದಂಗೆ ಅರೆಭಾಷೆ ಸಮುದಾಯದ 5 ಮನೆ ಬಗ್ಗೆ ಅರೆಭಾಷೆ ಪ್ರಬಂಧ, 8ರಿಂದ 10 ತರಗತಿ ವಿದ್ಯಾರ್ಥಿಗಳಿಗೆ ಅರೆಭಾಷೆ ರಸಪ್ರಶ್ನೆ ಸ್ಪರ್ಧೆ, ಅರೆಭಾಷಿಕ ಜನಾಂಗದ ಒಕ್ಕೆ ಅರೆಭಾಷೆ ಸೋಬಾನೆ ಸ್ಪರ್ಧೆ, 1ರಿಂದ 4 ತರಗತಿ ಹಂಗೆ 5ರಿಂದ 7 ತರಗತಿಯ ಒಕ್ಕೆ ಅರೆಭಾಷಿಕ ಸಾಂಪ್ರದಾಯಿಕ ಉಡುಗೆ ಸ್ಪರ್ಧೆ ನಡೆದಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸಿಕೆ ಹೆಸರು ನೋಂದಾಯಿಸಿಕೆ ಇದೇ ತಾರೀಕು 22 ಕೊನೆ ದಿನಾಂಕ ಆಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪೇರಿನ ಉದಯ 8197297516, ಮತ್ತಾರಿ ರಮೇಶ್ 7892365854. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡಿಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಲ್ಲಿ ವಾರದ ಪ್ರತಿ ಬುಧವಾರ ಖ್ಯಾತ ಜನರಲ್ ಸರ್ಜನ್ ಡಾಕ್ಟರ್ ಶ್ರೀ ರಾಘವ್ ರು ಲಭ್ಯರಿದ್ದು ಪಿತ್ತಕೋಶ, ಹರ್ನಿಯಾ, ಅಪೆಂಡಿಕ್ಸ್, ವೆನಾಸಿಲ್ ವೆರಿಕೋಸ್, ಪೈಲ್ಸ್, ಪಿಸ್ತುಲ, ಫಿಷರ್ಸ್ ಲೇಸರ್ ಶಸ್ತ್ರಕ್ರಿಯೆ, ಡಯಾಬೆಟಿಕ್ ಫುಟ್ ಶಸ್ತ್ರಕ್ರಿಯೆ, ಹೆಡ್ ಅಂಡ್ ನೆಕ್ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗುವುದು. ವಾರದ ಪ್ರತಿ ಶುಕ್ರವಾರ ಖ್ಯಾತ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಸೌತ್ ಪಿಎಂ ಅವರು ಲಭ್ಯರಿದ್ದು ಕಾಂಪ್ಲೆಕ್ಸ್ ಫ್ರಾಕ್ಚರ್, ಸೊಂಟ ಮತ್ತು ಮಂಡಿ ರಿಪ್ಲೇಸ್ಮೆಂಟ್, ಸೊಂಟದ ಫ್ರಾಕ್ಚರ್, ಪೆಲ್ವಿಯಾ ಸೆಟಬುಲರ್ ಫ್ರಾಕ್ಚರ್, ಎಸಿಎಲ್ ಮತ್ತು ಕ್ರೀಡಾ ಗಾಯಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುವುದು. ಸಂಪರ್ಕಿಸಿ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಿಯರ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ವಿರಾಜಪೇಟೆ. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 9633-6111-70. ಕೊಡಗಿನಲ್ಲಿ ಹೆಸರುವಾಸಿಯಾದ ಎಲ್ಲರ ಅಚ್ಚುಮೆಚ್ಚಿನ ಕೊಡಗಿನ ಕೊಡವ ಸಾಂಪ್ರದಾಯಿಕ ಆಹಾರಗಳಿಗೆ ಪ್ರಸಿದ್ಧಿಯಾಗಿರುವ ಹೋಟೆಲ್ ಫೋರ್ಟ್ ಮರ್ಕರ. ಇಲ್ಲಿ ಕೊಡಗಿನ ಸಾಂಪ್ರದಾಯಿಕ ತಿನಿಸುಗಳೊಂದಿಗೆ ಇಂಡಿಯನ್, ಚೈನೀಸ್ ಫುಡ್ಗಳು, ತಂದೂರ್, ಇತರೆ ವೈವಿಧ್ಯಮಯ ಫುಡ್ಗಳು ಲಭ್ಯವಿದೆ. ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದೊಂದಿಗೆ ಆರಾಮದಾಯಕವಾಗಿ ಫುಡ್ನೊಂದಿಗೆ ಎಲ್ಲಾ ತರಹದ ಪಾನೀಯಗಳನ್ನು ಸೇವಿಸುವ ಅವಕಾಶವಿದೆ. ಬನ್ನಿ ಫೋರ್ಟ್ ಮರ್ಕರ, ಕೊಡವ ಸಮಾಜ ಕಾಂಪ್ಲೆಕ್ಸ್ ಮಡಿಕೇರಿ ಮತ್ತು ಬೋರೆಗೌಡ ಕಾಂಪ್ಲೆಕ್ಸ್ ವಿರಾಜಪೇಟೆ. ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ಪುತ್ತರಿ ಹಬ್ಬದ ಸ್ಪೆಷಲ್ ಆಫರ್. 8,000 ರೂಪಾಯಿಯ ಬಟ್ಟೆಗಳ ಖರೀದಿಗೆ 2,499 ರೂಪಾಯಿಯ ಬೆಲೆ ಬಾಳುವ 1 double bed sheet, 2 pillow cover ಫ್ರೀ. 12,000 ರೂಪಾಯಿಯ ಖರೀದಿಗೆ 4,499 ರೂಪಾಯಿಯ ಬೆಲೆ ಬಾಳುವ 1 double quilt, 2 double bed sheet, 2 pillow cover ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಮಾಂಡವಿ ಮೋಟಾರ್ಸ್ ನೆಕ್ಸಾ ಡಿಸ್ಕೌಂಟ್ ಆಫರ್. ಈ ಅದ್ಭುತ ಆಫರ್ ನೊಂದಿಗೆ ಮಾರುತಿ ವೆಹಿಕಲ್ ನಿಮ್ಮದಾಗಿಸಿ. ಹಿಂದೆ ಭೇಟಿ ಕೊಡಿ ಮಾಂಡವಿ ಮೋಟಾರ್ಸ್ ನೆಕ್ಸಾ, ಕುಶಾಲನಗರ, ಗುಣಿಗುಪ್ಪ ಮತ್ತು ಸೋಮವಾರಪೇಟೆ. ಕಾಲ್ 1-960-17-186. ಸಮುದ್ರ ರೆಸ್ಟೋರೆಂಟ್, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಮಡಿಕೇರಿ. ಬಾಳೆ ಎಲೆಯಲ್ಲಿ ಕರಾವಳಿ ಶೈಲಿಯ ಮೀನಿನ ಊಟ ಅಲ್ಲದೆ ನಾಟಿ ಶೈಲಿ ಊಟ, ನಾರ್ತ್ ಇಂಡಿಯನ್, ತಂದೂರಿ, ಆಂಧ್ರ ಶೈಲಿ ಊಟ ಸವಿಯಲು ಬನ್ನಿ. ಸಭೆ ಸಮಾರಂಭಗಳಿಗೆ ಫ್ರೀ ಹಾಲ್ ಲಭ್ಯವಿದ್ದು ನಿಮ್ಮಿಷ್ಟದ ಫುಡ್ ಆರ್ಡರ್ ಮಾಡಬಹುದು. ಸಮುದ್ರ ರೆಸ್ಟೋರೆಂಟ್, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್. ಸುದ್ದಿ ಸಮಾಚಾರ ಓದಿಂದೊಳ ಕುಂಜಿರ ಗಿರೀಶ್ ಭೀಮಯ್ಯ. ರಾಷ್ಟ್ರಕವಿ ಕುವೆಂಪು ಅಂಡ ಪುಟ್ಟನಾಳ್ರ ಆದನಲ್ಲಿ ಇದೇ 29ನೇ ನಾಳಂಕೆ ವಿಶ್ವ ಮಾನವ ದಿನತ್ನ ಅರ್ಥಪೂರ್ಣವಾಯಿತು ಆಚರಣೆ ಮಾಡೋಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅಂಡ ಅಧ್ಯಕ್ಷತೆಯಲ್ಲಿ ಮುಪ್ಪಡೆ ಸಭೆ ನಡೆದಿತ್ತು. ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿ ಸಭೆಬಾಡಿಯಲ್ಲಿ ನಡೆದ ಸಭೆಯಲ್ಲಿ ವಿಶ್ವ ಮಾನವ ಕುವೆಂಪು ಅಂಡ ಪುಟ್ಟನಾಳ್ನ ಕನ್ನಡ ಸಾಹಿತ್ಯ ಪರಿಷತ್ ಕೂಟದನಲ್ಲಿ ಆಚರಣೆ ಮಾಡೋಕೆ ತೀರ್ಮಾನ ಮಾಡಿಸಿ. ಕುವೆಂಪು ಅಂಡ ವಿಷಯದ ಉಪನ್ಯಾಸ, ಕವನ ವಾಚನ, ಗಮಕ ವಾಚನ, ಗೀತ ಗಾಯನ ಕಾರ್ಬರ್ನ ಮಾಡುವಂಡ ಕೂಟಕ್ಕೆ ಸ್ಕೂಲ್ಸ್ ಪಿನ್ನ ಕಾಲೇಜು ವಿದ್ಯಾರ್ಥಿಗೆ ಭಾಷಣ ಪೈಪೋಟಿ ಏರ್ಪಾಡು ಮಾಡುವನಕ್ಕೆ ತೀರ್ಮಾನ ಮಾಡಿಸಿ. ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಟಿ ಪಿ ರಮೇಶ್ ತಕ್ಕ ಬರೆದಿದ್ದ ರಾಷ್ಟ್ರಕವಿ ಕುವೆಂಪು ಅಂಡ ಸಂದೇಶದ ಬಾಲಕರ ಕೆತ್ತಿಚುಡೋಕೆ ಶ್ರಮ ಪಡೋಣ ಒಂದು ಸಲಹೆ.